आप अवश्य 31 जुलाई के पहले अपने फसल का बीमा करा लें। हर जोखिम से निकलकर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। अरे अरे अरे, क्या कर रहा है? इधर इधर इधर, हम बोल रहे हैं तेरे बीजू का। पुतला बोल रहे? पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी। माटी भी तंदुरुस्त और लोग भी। पहली वाली बात कहाँ, पर हम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, खर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज तो जैविक खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಈಗ ಕೇಳಿ ಮಣ್ಣು ಪರೀಕ್ಷೆಗೆ ಮಾದರಿಗಳ ಸಂಗ್ರಹಣೆ ಮತ್ತು ಮಹತ್ವ, ಈ ಕುರಿತು ಮಣ್ಣು ವಿಜ್ಞಾನಿ ಡಾಕ್ಟರ್ ರವಿ ಎಸ್ ಅವರೊಂದಿಗೆ ಸಂದರ್ಶನವನ್ನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ದಿನಗಳು ಬದಲಾದಂತೆಲ್ಲ, ಕಾಲಗಳು ಬದಲಾದಂತೆಲ್ಲ, ರೈತರಲ್ಲಿಯೂ ಸಹಿತ ತಮ್ಮಲ್ಲಿ ಸಹಿತ ಬಹಳಷ್ಟು ಬದಲಾವಣೆಗಳಾಗ್ತದೆ. ಇವತ್ತು ಕೃಷಿಯಲ್ಲಿ ಒಂದು ವೈಜ್ಞಾನಿಕ ಮನೋಭಾವನೆ ಹೆಚ್ಚು ಮೂಡ್ತಾ ಇದೆ. ಈ ವೈಜ್ಞಾನಿಕ ಮನೋಭಾವನೆಗಳು ಮೂಡ್ತಾ ಇರೋದ್ರಿಂದ ರೈತರು ಬೇರೆ ಬೇರೆ ಬೇರೆ ಬೇರೆ ಚಟುವಟಿಕೆಗಳಲ್ಲಿ, ಅಂದ್ರೆ ಕೃಷಿಯನ್ನ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಸುಸ್ಥಿರ ಬದುಕಿನ ಕಡೆಗೆ ಸಾಗೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಾಗೆ ಮಾಡುವ ಪ್ರಕ್ರಿಯೆಗಳಲ್ಲಿ ತಾವು ಬಿತ್ತನೆ ಮಾಡುವ ಭೂಮಿಯ ಮಣ್ಣಿನ ಗುಣಮಟ್ಟದ ಬಗ್ಗೆ ಕಾಳಜಿಯನ್ನು ವಹಿಸುವುದು ಸಹಿತ ಒಂದು ಭಾಗವಾಗಿದೆ ಅಂತಕ್ಕಂಥದ್ದು. ಹಾಗಾಗಿ ಮಣ್ಣನ್ನ ಪರೀಕ್ಷೆ ಮಾಡುವುದೇನಿದೆಯಲ್ಲ, ಇವತ್ತು ರೈತರಿಗೆ ತುಂಬಾ ಅಗತ್ಯವಾಗಿದೆ. ಆ ಮಣ್ಣಿನ ಗುಣಮಟ್ಟದ ಮೇಲೆ ಯಾವ ಬೆಳೆಯನ್ನ ಬೆಳೆಯಬೇಕಾಗಿದೆ, ಹೇಗೆಲ್ಲ ಬೆಳೆಗಳ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ವಿಷಯಗಳು ನಿರ್ಧಾರವಾಗ್ತವೆ. ಹಾಗಾದ್ರೆ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಣ್ಣು ಪರೀಕ್ಷೆ ಮಾದರಿ ಸಂಗ್ರಹಿಸುವ ವಿಧಾನ ಹಾಗೂ ಮಹತ್ವಗಳನ್ನು ಕುರಿತು ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಭಾಗದ ವಿಜ್ಞಾನಿಗಳಾಗಿರ್ತಕ್ಕಂಥ ಡಾಕ್ಟರ್ ರವಿ ಎಸ್ ಅವರು ಸಾಕಷ್ಟು ಮಾಹಿತಿಗಳನ್ನ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ರವಿ ಎಸ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರವಿ ಎಸ್ ಅಂತ ಹೇಳಿ, ನಾನು ಮಣ್ಣು ವಿಜ್ಞಾನಿಯಾಗಿ ICAR ಕೃಷಿ ವಿಜ್ಞಾನ ಕೇಂದ್ರ ಹಗರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸರ್, ಈಗ ಬಹಳ ಮುಖ್ಯವಾಗಿ ಮಣ್ಣಿನ ಪರೀಕ್ಷೆಗೆ ಮಣ್ಣನ್ನ ಸಂಗ್ರಹಿಸುವ ವಿಧಾನಗಳು ಬಹಳ ಮುಖ್ಯ. ಒಂದು ಎಕರೆ ಹೊಲ ಆಗಿರ್ಬೋದು, 2 ಎಕರೆ ಹೊಲ ಆಗಿರ್ಬೋದು, ಯಾವುದೇ ಭೂಮಿಯಲ್ಲಿ ಆ ಮಣ್ಣನ್ನ ಸಂಗ್ರಹಿಸುವಂತಹ ಮಾದರಿಯನ್ನ ಸಂಗ್ರಹಿಸುವಂತಹ ಅದರ ವಿಧಾನ ಹೇಗಿರ್ತದೆ, ಅದರ ಮಹತ್ವ ಏನಿರ್ತದೆ, ಒಂದು ಇದಕ್ಕಿಂತ ಬಹಳ ಮುಖ್ಯವಾಗಿ ಮಣ್ಣು ಪರೀಕ್ಷೆ ಮಾಡ್ಲೇಬೇಕೆ, ಯಾಕೆ ಬೇಕು ಅಂತ? ಯಾಕಂದ್ರೆ ಮಣ್ಣು ಪರೀಕ್ಷೆ ಕಂಪಲ್ಸರಿ ಮಾಡಿಸ್ಲೇಬೇಕು ರೈತ ಬಾಂಧವರು. ಯಾಕಪ್ಪ ಅಂತಂದ್ರೆ, ನಮ್ಮ ಒಂದು ಏನಾಗ್ತದೆ, ನಾವು ಇತ್ತೀಚಿನ ದಿನಗಳಲ್ಲಿ ಸಾವಯವ ಗೊಬ್ಬರ ಬಳಕೆ ಮಾಡೋದು ತುಂಬಾ ಕಡಿಮೆ ಆಗಿದೆ ನಾವು ರೈತರು ಹೊಲಗಳಿಗೆ, ಮತ್ತೆ ಯಥೇಚ್ಛವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಬಳಕೆ ಮಾಡ್ತೀವಿ ಸರ್. ಜೊತೆಗೆ ಹೊಸ ಹೊಸ ಹೈಬ್ರಿಡ್ ತಳಿಗಳನ್ನ ಬಳಕೆ ಮಾಡೋದ್ರಿಂದ ಏನಾಗಿದೆ, ನಮ್ಮ ಒಂದು ಭೂಮಿನಲ್ಲಿ ಏನು ಪೋಷಕಾಂಶಗಳಿದಾವೆ, 17 ಪೋಷಕಾಂಶಗಳು, ಅವುಗಳ ಒಂದು ಪ್ರಮಾಣ ಏನಾಗ್ತದೆ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಇತ್ತೀಚಿನ ಒಂದು ವರದಿ ಪ್ರಕಾರ ಏನಾಗಿದೆ, ನಮ್ಮ ಒಂದು ಭೂಮಿನಲ್ಲಿ 11 ಪೋಷಕಾಂಶಗಳು ಕೊರತೆ ಆಗಿದೆ ಸರ್ 17ರಲ್ಲಿ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ನಾವು ಮಣ್ಣು ಪರೀಕ್ಷೆ ಮಾಡಿಸಿನೇ ನಾವು ನಮ್ಮ ಬೆಳೆಗಳಿಗೆ ಗೊಬ್ಬರಗಳನ್ನ ಕೊಡ್ಬೇಕಾಗ್ತದೆ ಸರ್. ಆದ್ರಿಂದ ಮಣ್ಣು ಪರೀಕ್ಷೆ ಈ ಒಂದು ಪ್ರಸ್ತುತದಲ್ಲಿ ಬಹಳ ಮಹತ್ವ ಅಂತ ಹೇಳಿ ನನ್ನ ಭಾವನೆ ಸರ್. ತುಂಬಾ ಆತಂಕಕಾರಿ ಸಂಗತಿ ಅದು, 11 ಪೋಷಕಾಂಶಗಳು ಮಣ್ಣಿನಿಂದ ಮರೆಯಾಗಿದ್ದಾವೆ ಅಂದ್ರೆ ರೈತರಿಗೆ ಇದು ಒಂದ್ ರೀತಿಯ ಸೋದಿಗದ ಸಂಗತಿ. ಮತ್ತೆ ಮಣ್ಣನ್ನ ಪರೀಕ್ಷೆ ಮಾಡುವುದು ಕಡ್ಡಾಯ ಅಂತ ಇವತ್ತು ರೈತರಿಗೆ ಮನವರಿಕೆ ಆಗ್ಬೇಕಾಗಿದೆ ಅಂತಕ್ಕಂಥದ್ದು. ಹೌದು ಸರ್. ಆಮೇಲೆ ಈ ಮಣ್ಣಿನ ಮಾದರಿ ಸಂಗ್ರಹಣೆ ಮಾಡೋದಿದೆಯಲ್ಲ ಸರ್, ಈ ಮಾದರಿ ಸಂಗ್ರಹಣೆ ಅನ್ನೋದು ಒಂದು ಪದ್ಧತಿ, ಅದು ಇದು ಯಾವ ರೀತಿ ಪಾತ್ರ ವಹಿಸ್ತದೆ, ಅದರ ಮುಖ್ಯಾಂಶಗಳು ಏನೇನು ಇರ್ತದೆ ಅದರಲ್ಲಿ? ಸರ್, ಮೊದಲನೇದಾಗಿ ನಾನು ಇನ್ನೊಂದು ನಿಮ್ಗೆ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಮಣ್ಣು ಪರೀಕ್ಷೆ ಏಕೆ ಅಂದ್ರೆ ನಮ್ಮ ಮಣ್ಣಿನಲ್ಲಿ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂತ ಪೋಷಕಾಂಶಗಳು ಯಾವ ಪ್ರಮಾಣದಲ್ಲಿವೆ ಅಂತ ತಿಳ್ಕೊಳ್ಲಿಕ್ಕೆ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು ಸರ್. ಹೌದು. ಆಮೇಲೆ ಎರಡನೇದಾಗಿ ನಾವು ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶಗಳನ್ನು ನಿರ್ಧರಿಸಬಹುದು, ನಾವು ಎಷ್ಟು ಪ್ರಮಾಣದಲ್ಲಿ ಕೊಡಬಹುದು, ಯಾವ ಬೆಳೆಗೆ ಎಷ್ಟು ಅಂತ ನಿಖರವಾಗಿ ತಿಳ್ಕೊಳ್ಲಿಕ್ಕೆ ಮಣ್ಣು ಪರೀಕ್ಷೆ ಬೇಕೇ ಬೇಕು ಸರ್. ಆಮೇಲೆ ಪ್ರಮುಖವಾಗಿ ನಾವು ಇತ್ತೀಚಿನ ನಮ್ಮ ಒಂದು ಮಣ್ಣಿನಲ್ಲಿ ಅದರ ಗುಣಧರ್ಮಗಳು ಅಂತ ಹೇಳಿ ಕರಿತೀವಿ ಸರ್, ನಾವು ಅದರಲ್ಲಿ ಮಣ್ಣಿನ ಒಂದು ಸೌಳಾಗಿರ್ಬೋದು, ಜೌಳಾಗಿರ್ಬೋದು, ಒಂದು ಕ್ಷಾರಿಯ ಗುಣಧರ್ಮಗಳು, ಅವುಗಳ ಬಗ್ಗೆ ನಾವು ತಿಳ್ಕೊಂಡು ನಮ್ಮ ಒಂದು ಭೂಮಿ ಯಾವ ತರ ಇದೆ, ಏನು ಉಳಿ ಮಣ್ಣಾಗಿದೆಯೋ, ಕ್ಷಾರ ಮಣ್ಣು ಆಗಿದೆಯೋ, ಸೌಳು ಮಣ್ಣು ಆಗಿದೆಯೋ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಲಿಕ್ಕೆ ಮಣ್ಣು ಪರೀಕ್ಷೆ ಮಾಡಿಸ್ಲೇಬೇಕು. ಮತ್ತೆ ನಾವು ಒಂದು ಲಾಭದಾಯಕ ಬೆಳೆಗಳನ್ನ ಬೆಳಿಬೇಕಾದ್ರೆ ಯಾವ ಬೆಳೆ ನಮ್ಮ ಒಂದು ಜಮೀನಿನಲ್ಲಿ ಸೂಕ್ತವಾಗಿ ಬರ್ತದೆ ಅನ್ನೋದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗ್ತದೆ ಸರ್. ಈ ಒಂದು ಹಿನ್ನೆಲೆಯಲ್ಲಿ ನಾವು ಈಗ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ನೀವ್ ಹೇಳಿದ್ವಿ ಯಾವ ರೀತಿಯಾಗಿ ನಾವು ಮಣ್ಣು ಮಾದರಿಯನ್ನ ಸಂಗ್ರಹಿಸ್ಬೇಕಂತ ಹೊಲದಲ್ಲಿ ಅಂತಂದ್ರೆ, ನಮ್ಮ ಒಂದು ಮಣ್ಣು ಮಾದರಿಯಲ್ಲಿ ಸಂಗ್ರಹಣೆಯಲ್ಲಿ ಒಂದು ಕೆಲವು ಅಂಶಗಳನ್ನ ನಾವು ಗಮನದಲ್ಲಿಟ್ಕೋಬೇಕು ಸರ್. ಅದರಲ್ಲಿ ಪ್ರಮುಖವಾಗಿ ಕ್ಷೇತ್ರ ವಿಸ್ತೀರ್ಣ ಅಂತ ಹೇಳ್ತೀವಿ ನಾವು. ಕ್ಷೇತ್ರ ವಿಸ್ತೀರ್ಣ ಅಂತಂದ್ರೆ ರೈತರು ತುಂಬಾ ಜನಕ್ಕೆ ಏನಂತ ತಿಳ್ಕೊಂತಾರೆ, 10 ಎಕರೆ ಇರ್ತದೆ, 20 ಎಕರೆ ಜಮೀನು ಇರ್ತದೆ, ಇಲ್ಲ ಒಂದ್ ಕಡೆ ಒಂದ್ 2 ಮೂಲೆ ತಂದ್ಬಿಟ್ಟು ಮಣ್ಣು ಪರೀಕ್ಷೆ ಕೊಡ್ತಾರೆ. ಇದು ತಪ್ಪು ವಿಧಾನ ಸರ್. ನಾವು ಒಂದು ವೈಜ್ಞಾನಿಕವಾಗಿ ಅದನ್ನ ಇಷ್ಟೇ ಎಕರೆಯಿಂದ ಮಣ್ಣು ಪರೀಕ್ಷೆಗೆ ತರಬೇಕು ಅಂತ ಹೇಳಿ ಮಾಡಿದ್ದಾರೆ. ಅದು ಎಷ್ಟಿರ್ಬೇಕಂದ್ರೆ ಕನಿಷ್ಠ 2 ಎಕರೆ ಪ್ರದೇಶ ಇರ್ಬೇಕು ಸರ್. ಅಂದ್ರೆ 5 ಎಕರೆ ಜಮೀನಿಂದ ನಾವು ಒಂದು ಮಾದರಿಯನ್ನ ಕಲೆಕ್ಟ್ ಮಾಡ್ಕೋಬೇಕು. 5 ಎಕರೆ ಜಮೀನಿನಿಂದ ಒಂದು ಮಾದರಿಯನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಅದರಲ್ಲಿ 15-25 ಉಪಮಾದರಿಗಳನ್ನ ನಾವು ಸಂಗ್ರಹ ಮಾಡಿ ಅದನ್ನ ನಾವು ಒಂದು ಮಾದರಿಯಾಗಿ ತರ್ಬೇಕು ಸರ್. ಸೊ ಇದಕ್ಕಿಂತ ಮೊದಲೇದಾಗಿ ಇನ್ನೊಂದೇನು ಅಂದ್ರೆ, ನಾವು ಯಾವ ಬೆಳೆ ತೆಗಿತೀವಿ, ಯಾವ ಬೆಳೆ ಬೆಳಿತೀವಿ ಅನ್ನೋದು ನಮಗೆ ಬಹಳ ಮುಖ್ಯ ಸರ್. ಅದರಲ್ಲಿ ನಾವು ಮಣ್ಣು ಮಾದರಿ ಆಳ ಅಂತ ಹೇಳ್ತೀವಿ. ಆ ಮಣ್ಣು ಮಾದರಿ ಆಳ ಅಂದ್ರೆ ನಾನು ಯಾವ ಬೆಳೆ ಬೆಳಿತೀನಿ, ಕ್ಷೇತ್ರ ಬೆಳೆ ಬೆಳಿತೀನೋ ಅಥವಾ ತೋಟಗಾರಿಕೆ ಬೆಳೆ ಬೆಳಿತೀನೋ ಅಥವಾ ಅರಣ್ಯ ಕೃಷಿ ಏನಾದ್ರು ಮಾಡ್ತೀನೋ ಅನ್ನೋದ್ರ ಮೇಲೆ ನಾವು ಮಣ್ಣಿನ ಆಳವನ್ನ ಗುರುತು ಮಾಡ್ಕೊಂಡು ಆ ಮಣ್ಣು ಮಾದರಿಯನ್ನ ತೆಗಿಬೇಕಾಗ್ತದೆ ಸರ್. ಈಗ ನೀವು ಕ್ಷೇತ್ರ ವಿಸ್ತೀರ್ಣದ ಬಗ್ಗೆ ಸ್ವಲ್ಪ ನಮ್ಗೆ ಗೊಂದಲ ಇದೆ. ಅದು ಏನಂದ್ರೆ, ಈಗ 5 ಎಕರೆಗೆ ಒಂದು ಮಾದರಿಯನ್ನ ತೆಗಿಬೇಕು ಅಂತ ಹೇಳಿದ್ರಿ, ಅದು ಬೆಳೆಗಳ ನಿರ್ಧಾರದ ಮೇಲೆ ಆಳವನ್ನ ನಿರ್ಧರಿಸ್ತೀರಿ ಅಂತ ಹೇಳಿದ್ರಿ. ಆದ್ರೆ 5 ಎಕರೆ ಭೂಮಿಯಲ್ಲಿ ಮಣ್ಣನ್ನ ಎಲ್ಲೆಲ್ಲಿ ಯಾವ್ಯಾವ ದಿಕ್ಕಿನಿಂದ ಯಾವ್ಯಾವ ಭಾಗದಿಂದ ಮಣ್ಣಿನ ಮಾದರಿ ಸಂಗ್ರಹಿಸಬೇಕಾಗ್ತದೆ ಅಂತ? ರೈತರಿಗೆ ಒಂದೇ ಸರಿ 5 ಎಕರೆ ಗುರುತು ಮಾಡೋದು ಕಷ್ಟ ಆಗ್ತದೆ ಸರ್. ಅದಕ್ಕೆ ಏನ್ ಮಾಡ್ತೀವಿ ನಾವು, 1 ಎಕರೆಯಿಂದ ಕನ್ಸಿಡರ್ ಮಾಡ್ಕೊಂಡು 1 ಎಕರೆಯಿಂದ 5 ಕಡೆ ನಾವು ಮಣ್ಣು ಮಾದರಿಯನ್ನ ಸಂಗ್ರಹಿಸ್ಬೇಕಾಗುತ್ತೆ ಸರ್. 4 ಮೂಲೆಯಿಂದ ಮತ್ತೆ ಸೆಂಟ್ರಲ್ ಪಾಯಿಂಟ್, ಸೊ ನಾವು ಜಿಗ್ಜಾಗ್ ಪ್ಯಾಟರ್ನ್ ಅಂತ ಹೇಳಿ ಕರಿತೀವಿ. ಸೊ ನಾವು ಈ ಒಂದು 5 ಕಡೆ ಮಣ್ಣು ಮಾದರಿಯನ್ನ ಗುರುತು ಮಾಡ್ಕೊಳ್ಬೇಕು ಸರ್. ನಾವು ಗುರುತು ಮಾಡ್ಕೊಂಡು ಮಣ್ಣು ಮಾದರಿಯನ್ನ ನಾವು ತೆಗಿಬೇಕಾಗ್ತದೆ. ಅದಕ್ಕಿಂತ ಮೊದಲು ನಾನು ಕೆಲವು ಮಾಹಿತಿಯನ್ನ ಕೊಡ್ಲಿಕ್ಕೆ ನಿಮ್ಗೆ ನಾನು ಇಷ್ಟಪಡ್ತೀನಿ ಸರ್. ಸೊ 5 ಎಕರೆ ಏನು ಮಣ್ಣು ತೆಗಿತೀವಲ್ಲ, ಆ 5 ಎಕರೆ ಮಣ್ಣಿನಲ್ಲಿ ನಾವು ಮೊದಲೇದಾಗಿ ಮೊದಲ ಒಂದು ಜಾಗ ಏನು ನಾವು ಗುರುತು ಮಾಡ್ತೀವಲ್ಲ, ಆ ಮಣ್ಣು ಮಾದರಿ ಸಂಗ್ರಹಿಸ್ಬೇಕಾದ್ರೆ ಆ ಹೊಲದ ಒಂದು ಬದುಗಳಾಗಿರ್ಬೋದು, ಅಥವಾ ರಸ್ತೆ ಇತ್ತು ಹೊಲದಲ್ಲಿ, ಅಥವಾ ಏನಾದ್ರು ಗಿಡಗಳಿದ್ದು ಹೊಲದ ಒಂದು ಹೊಲದಲ್ಲಿ ಗಿಡಗಳು, ಅಥವಾ ಮನೆ ಕಟ್ಟಿರ್ತಾರೆ, ಅದ್ರ ಪಕ್ಕ ನಾವು ಮಣ್ಣು ಮಾದರಿಯನ್ನ ಸಂಗ್ರಹಿಸ್ಬಿಡ್ತಾರೆ. ಸಂಗ್ರಹಿಸಬಾರ್ದು. ಹೌದು, ಸಂಗ್ರಹಿಸ್ಬಾರ್ದು. ಯಾಕಪ್ಪ ಅಂತಂದ್ರೆ ಅಲ್ಲಿ ನಾವು ಯಾವ್ದಾದ್ರು ರಾಸಾಯನಿಕದ ಒಂದು ತಿಪ್ಪೆ ಒಂದು ವೇಸ್ಟ್ ಅನ್ನ ಹಾಕಿರ್ತೀವಿ, ಕಳೆದ ವರ್ಷದ ಒಂದು ಯಾವ್ದಾದ್ರು ಹುಲ್ಲುಗಳು ಕಡ್ಡಿ ಕಸ ಇರ್ತದೆ, ವೇಸ್ಟ್ ಬಂದಿರ್ತಕ್ಕಂಥ ಅದನ್ನ ರಾಶಿ ಹಾಕಿರ್ತೀವಿ, ಮತ್ತೆ ಯೂಶಲಿ ನಾವು ದನಿಂದ ಎಲ್ಲ ವೇಸ್ಟ್ ಅನ್ನ ಹಾಕಿರ್ತೀವಿ. ಸೊ ಅದರ ಒಂದು ಅಂಶ ಏನಿರ್ತದೆ ಮಣ್ಣಿನ ಪಕ್ಕದಲ್ಲಿ ಬಂದು ಸೇರಿ ಹೆಚ್ಚಾಗಿರೋದ್ರಿಂದ ಅಲ್ಲಿ ಏನಾದ್ರು ಸಂಗ್ರಹ ಮಾಡಿದ್ರೆ ನಾವು ಮಣ್ಣು ಮಾದರಿ ಸಂಗ್ರಹದಲ್ಲಿ ವ್ಯತ್ಯಾಸ ಆಗ್ತದೆ ಸರ್. ಆ ಪೋಷಕಾಂಶಗಳು ನಿಖರವಾಗಿ ನಮ್ಗೆ ಅನಾಲಿಸಿಸ್ ಮಾಡಿದಾಗ ಆದರೂ ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ನಾವು ಆ ಜಾಗಗಳನ್ನು ಹೊರತುಪಡಿಸಿ ಉಳಿದ ಭಾಗಗಳಲ್ಲಿ ಜಡ್ಡಾಕಾರದಲ್ಲಿ ನಾವು ಮಣ್ಣು ಮಾದರಿಯನ್ನು ಸಂಗ್ರಹಿಸ್ತೇವೆ. ಆಳದ ಬಗ್ಗೆ ನೀವು ಒಂದು ಪ್ರಸ್ತಾಪ ಮಾಡಿದ್ರಿ, ಯಾವ ಯಾವ ಬೆಳೆಗೆ ಯಾವ ಆಳವನ್ನ ನಿರ್ಧಾರ ಮಾಡಲಾಗ್ತದೆ? ನಾವು ನೋಡೋದಾದ್ರೆ ಸರ್, ಇದು ಕ್ಷೇತ್ರ ಬೆಳೆಗಳು ಅಂತ ಹೇಳಿ ಕರಿತೀವಿ. ಕ್ಷೇತ್ರ ಬೆಳೆಗಳು ಅಂತಂದ್ರೆ ಈಗ ಭತ್ತ ಆಗಿರ್ಬೋದು, ಜೋಳ ಆಗಿರ್ಬೋದು, ಶೇಂಗಾ ಬೆಳೆ ಆಗಿರ್ಬೋದು, ಉದ್ದು ಹೆಸರು, ಈ ತರ ಬೆಳೆಗಳಿಗೆ ನಾವು ಏನ್ ಮಾಡ್ತೀವಿ 0-20 ಸೆಂಟಿಮೀಟರ್ ಆಳದ ಮಣ್ಣನ್ನು ತೆಗಿಬೇಕು ಸರ್. ಓಹೋಹೋ, ಕ್ಷೇತ್ರ ಬೆಳೆಗಳಿಗೆ ಜೀರೋ ಟು ಅಂದ್ರೆ ಬೇರೆಲ್ಲ ಬೆಳವಣಿಗೆ ಮೇಲ್ಭಾಗದಲ್ಲಿ ಇರ್ತಾವಲ್ಲ, ಅಂತ ಬೆಳೆಗಳಿಗೆ ಯಾವುವು ಇದಾವೆ ಅವಾಗೆಲ್ಲ ನಾವು ಜೀರೋದಿಂದ 20 ಸೆಂಟಿಮೀಟರ್ ಆಳದ ಮಣ್ಣನ್ನ ತಗೊಳ್ತೀವಿ. ಅದೇ ರೀತಿಯಾಗಿ ನಾವು ತೋಟಗಾರಿಕೆ ಬೆಳೆಗಳು ಏನಾದ್ರು ಬೆಳಿಬೇಕಂತ ಇದ್ರೆ ನಾವು ಅದರಲ್ಲಿ 4 ಹಂತದ ಒಂದು ಮಾದರಿಯನ್ನ ಸಂಗ್ರಹಿಸ್ತೇವೆ ಸರ್, ಡೆಪ್ತಲ್ಲಿ ವಿವಿಧ ಮಾದರಿ ಆಳದಲ್ಲಿ. ಅದು ನಾವೇನ್ ಮಾಡ್ತೀವಿ 15 ಅಂತ ಹೇಳಿ ಒಂದ್ ಮಾದರಿ ಕಲೆಕ್ಟ್ ಮಾಡ್ಕೊಂತೀವಿ, ಆಮೇಲೆ 15-30, ಅದ ನಂತರ ನಾವು 30-60, ಆಮೇಲೆ 60-90 ಸೆಂಟಿಮೀಟರ್ ಆಳದ ಮಣ್ಣನ್ನ ತಗೊಳ್ತೀವಿ. ಡಿಪೆಂಡ್ ಅಪ್ ಆನ್ ಏಜ್ ಸರ್, ಅವರು ತೋಟಗಾರಿಕೆ ಬೆಳೆಗಳಲ್ಲಿ 2 ವರ್ಷದ ಗಿಡ ಹಾಕ್ತಾರಂದ್ರೆ ನಾವು 30-60 ಸೆಂಟಿಮೀಟರ್ ಆಳದ ಮಣ್ಣನ್ನು ತಗೋಬೇಕಾಗ್ತದೆ. ಆಮೇಲೆ ಏನಾದ್ರು 4 ವರ್ಷದ ಗಿಡ ಅವರು ನಾಟಿ ಮಾಡ್ತಾರಂದ್ರೆ ನಾವು 60-90 ಸೆಂಟಿಮೀಟರ್ ಆಳದ ಮಣ್ಣನ್ನು ತೆಗೆದುಕೊಂಡು ಪರೀಕ್ಷೆ ಮಾಡಿಸಿ ಅದರ ಆಧಾರದಲ್ಲಿ ಆ ಸಸ್ಯಗಳಿಗೆ ನಾವು ಗೊಬ್ಬರಗಳನ್ನ ಕೊಡ್ಬೇಕಾಗ್ತದೆ. ಮಣ್ಣಿನ ಮಾದರಿಗಳಲ್ಲಿ ಉಪ ಮಾದರಿಗಳು ಅಂತ ಇರ್ತಾವ, ಇದ್ರೆ ಅವುಗಳ ಸಂಖ್ಯೆ ಹೇಗಿರುತ್ತೆ, ಎಷ್ಟು ಪ್ರಮಾಣ ಇರ್ತದೆ? ಈಗ ನಾವು ಉಪ ಮಾದರಿಗಳು ಅಂದ್ರೆ ಸರ್, ಈಗ 5 ಎಕರೆಯಿಂದ ಕನಿಷ್ಠ ನಮ್ಗೆ 15-25 ಉಪ ಮಾದರಿಗಳನ್ನ ನಾವು ಗುರುತು ಮಾಡ್ಕೋಬೇಕು ಸರ್. ಅದರಲ್ಲೂ ಪ್ರಮುಖವಾಗಿ ಗುರುತು ಮಾಡ್ಬೇಕಾದ್ರೆ ನಾವು ಒಂದೇ ತರದ ಮಣ್ಣಾಗಿರ್ಬೇಕು ಸರ್. ಅದರಲ್ಲೂ ಏನಾದ್ರೂ ಕೆಂಪು ಮಣ್ಣು ಇತ್ತು ಅಂದ್ರೆ ನಾವು ಕೆಂಪು ಮಣ್ಣಿನದೇ ಮಣ್ಣು ಮಾದರಿನ ಸಪರೇಟ್ ಆಗಿ ತೆಗಿಬೇಕು. ಒಂದ್ ವೇಳೆ ಕಪ್ಪು ಭೂಮಿ ಇತ್ತಂದ್ರೆ ಕಪ್ಪು ಭೂಮಿದೆ ಸಪರೇಟ್ ಆಗಿ ತೆಗಿಬೇಕು. ಒಂದ್ ವೇಳೆ ನಮ್ಮ ಒಂದು ಜಮೀನಿನಲ್ಲಿ ಬಹಳ ಸವಳು ಭೂಮಿ ಇತ್ತು, ಇನ್ನೊಂದು ಪ್ರದೇಶದಲ್ಲಿ ಒಳ್ಳೆ ಭೂಮಿ ಇತ್ತು ಅಂದ್ರೆ ಎರಡು ಮಿಕ್ಸ್ ಮಾಡಿ ತರಬಾರ್ದು. ಈ ಕಡೆ ಇದನ್ನು ಸಮಸ್ಯೆನೂ ಗೊತ್ತಾಗಲ್ಲ, ಅದರದ್ದು ಸಮಸ್ಯೆನೂ ಗೊತ್ತಾಗಲ್ಲ. ಸವಳು ಭೂಮಿ ಇತ್ತು ಅಂದ್ರೆ ಸವಳು ಭೂಮಿದೆ ಸಪರೇಟ್ ತಗೋಬೇಕು. ಸೊ ಈ ರೀತಿಯಾಗಿ ನಾವು ಅದನ್ನ ವಿಂಗಡಣೆ ಮಾಡಿಕೊಂಡು ಸೊ ನಾವು ಒಂದೇ ಜಾತಿಯ ಮಣ್ಣಿನಲ್ಲಿ ಅಂದ್ರೆ ಒಂದೇ ಕಲರ್ ಇರ್ತಕ್ಕಂತ ಮಣ್ಣಿನಲ್ಲಿ 15-25 ಮಾದರಿಗಳನ್ನ ಸಂಗ್ರಹಿಸ್ತೇವೆ ಸರ್. ಸೊ ರೈತರು ಇದರಿಂದಲೂ ಗಮನದಲ್ಲಿಟ್ಕೊಂಡು ನಾವು ಮಣ್ಣು ಮಾದರಿಯನ್ನ ಈಗ 15-25 ಮಾದರಿಗಳನ್ನ ಸಂಗ್ರಹಿಸ್ಬೇಕಾದ್ರೆ ನಾವು ಮಾದರಿ ಜಾಗವನ್ನು ಏನ್ ಮಾಡ್ಬೇಕು ಸರ್, ಪದರು ಒಂದು 2 ಇಂಚು 1 ಮೀಟರ್ನ ಅಗಲವಷ್ಟು ಪೂರ್ತಿಯಾಗಿ ಎರಚ್ಬೇಕು. ಸಾಯಿಲ್ ಅಂತೀವಿ ನಮ್ಮ ಮೇಲ್ಭಾಗದ ಮಣ್ಣನ್ನ. ನಂತರ ನಾನು ವಿ ಆಕಾರದ ಒಂದು ಗುಂಡಿಯನ್ನ ತೆಗಿತೀವಿ ಸರ್. ನಾನು ಹೇಳಿದೆ ಕ್ಷೇತ್ರ ಬೆಳೆಗಳಿಗಾದ್ರೆ 0-20 ಸೆಂಟಿಮೀಟರ್ ಆಳದ ಒಂದು ವಿ ಆಕಾರದ ಗುಂಡಿಯನ್ನ ತೆಗೆದ್ಬಿಟ್ಟು ನಂತರ ಕಂಪ್ಲೀಟ್ ಮಣ್ಣನ್ನ ಹೊರಗಡೆ ಹಾಕ್ತೀನಿ. ನಾನು ಹೊರಗಡೆ ಚೆಲ್ಲಿ ಸಲಿಕೆಯಿಂದ ಅಥವಾ ಗುದಿಲಿಯಿಂದ ಮೇಲ್ಭಾಗದಿಂದ ತಳಭಾಗದವರೆಗೂ ಕಟ್ ಮಾಡಿದಾಗ ಎರಡೂ ಸೈಡಿನಿಂದ ಕೆಳಗಡೆ ಬೀಳ್ತಕ್ಕಂತ 1 ಕೆಜಿ ಮಣ್ಣನ್ನ ನಾನು ಸಂಗ್ರಹ ಮಾಡ್ತೀನಿ. ಪೂರ್ತಿಯಾಗಿ ನಾನು 15-25 ಕಡೆ ಏನ್ ನಾನು ಮಾರ್ಕ್ ಮಾಡಿರ್ತೀನಿ, ಇದೇ ವಿಧಾನವನ್ನು ಅನುಸರಿಸಿ ಅಷ್ಟು ಕಡೆ ತಗೊಂಡಾಗ ಒಂದು 15-16 ಕೆಜಿ ಮಣ್ಣು ಕಲೆಕ್ಟ್ ಆಗ್ತದೆ ನಾವು 5 ಎಕರೆಯಿಂದ. ಸೊ ಅದಿಷ್ಟನ್ನ ಒಂದು ಭಾಗದಲ್ಲಿ ಮಿಶ್ರಣ ಮಾಡ್ತೀನಿ. ನಾನು ಮಿಶ್ರಣ ಮಾಡಿ ನಾನು ಏನ್ ಮಾಡ್ತೀನಿ, ಮಿಶ್ರಣ ಮಾಡಿದಾಗ ಅದು ಕೆಂಪು ನಮ್ಮ ಒಂದು ಏನು 5 ಎಕರೆ ಜಮೀನನ್ನ ರಿಪ್ರೆಸೆಂಟ್ ಮಾಡ್ತಾರ, ಆ ಒಂದು ಜಮೀನನ್ನ ಒಂದು ಪ್ರತಿನಿಧಿಸ್ತದೆ. ಆ ಪ್ರತಿನಿಧಿಸೋದ್ರಿಂದ ನನ್ಗೆ ಒಂದು ಪೂರ್ತಿಯಾಗಿ ಆ 5 ಎಕರೆ ಜಮೀನಿಂದ ಒಂದು ಮಣ್ಣು ಸಂಗ್ರಹ ಮಾಡಿದ ಆಗ್ತದೆ. ಈ ರೀತಿಯಾಗಿ ಮಣ್ಣನ್ನ ತೆಗೆದಾಗ ಮಾತ್ರ ನಮ್ಗೆ ಒಳ್ಳೆಯ ಒಂದು ಫಲಿತಾಂಶವನ್ನು ಅನಾಲಿಸಿಸ್ ಮಾಡಿದಾಗ ಸಿಗ್ತದೆ. ಇದು ಆದ್ರಿಂದ ನಾವು ಈ 5 ಕಡೆ ಏನು 15 ಕಡೆ ಸಂಗ್ರಹ ಮಾಡಿದ ಮಣ್ಣನ್ನ ಒಂದು ಮಿಶ್ರಣ ಮಾಡಿ ಕಲ್ಲು ಕಸ ಕಡ್ಡಿ ಏನಾದ್ರೂ ಇತ್ತು ಅಂದ್ರೆ ಅದು ಸಪರೇಟ್ ಮಾಡ್ಬೇಕು ಸರ್. ಮಾಡಿದ ನಂತರ ನಾವು ಒಂದು ಪಾಲಿಥಿನ್ ಬ್ಯಾಗ್ ಅಂತೀವಿ ಅಂದ್ರೆ ಸ್ವಚ್ಛವಾಗಿರ್ಬೇಕು, ಯಾವ್ದಾದ್ರು ನಾವು ಗೊಬ್ಬರ ಚೀಲ ಮನಿ ತಗೊಂಡೋಗಿತ್ತಲ್ಲ ಅದನ್ನ ನೀರಿನಲ್ಲಿ ತೊಳೆದಿರ್ಬೇಕು, ಅದರಲ್ಲಿ ಯಾವ್ದೇ ರೀತಿಯಾದಂತ ಗೊಬ್ಬರದ ಅಂಶ ಇರಬಾರ್ದು. ಅದನ್ನ ನಾವೇನ್ ಮಾಡ್ತೀವಿ ಅದ್ರ ಮೇಲೆ ಎಲ್ಲಾ ಮಣ್ಣನ್ನ ಸೇರಿಸಿ ಕಲ್ಲು ಕಸ ಕಡ್ಡಿಗಳಿದ್ರೆ ತೆಗೆದ್ಬಿಟ್ಟು ನಮ್ಮ ತಟ್ಟೆ ಆಕಾರದಲ್ಲಿ ಹರಡ್ತೀನಿ ಸರ್. ಅದು ತಟ್ಟೆ ಆಕಾರದಲ್ಲಿ ಹರಡಿ ಪ್ಲಸ್ ಮಾರ್ಕ್ ಮಾಡಿದಾಗ 4 ಭಾಗಗಳಾಗ್ತದೆ. ಸೊ ಅವಾಗ ನಾನು ಅದರ ವಿರುದ್ಧ ದಿಕ್ಕಿನ ಮಣ್ಣನ್ನ ತಗೊಳ್ತೀನಿ. ಅವಾಗ ನನಗೆ 15 ಕೆಜಿ ಇರ್ತಕ್ಕಂತ ಮಣ್ಣು 7.5 ಕೆಜಿ ಬರ್ತದೆ. ಇನ್ನ ಉಳಿದಿದ ಮಣ್ಣನ್ನ ನಾನು ಡಿಸ್ಕಾರ್ಡ್ ಮಾಡ್ಬಿಡ್ತೀನಿ ಅದ್ರಲ್ಲಿ. ಸೊ ನನಗೆ ಮತ್ತೊಮ್ಮೆ ನನಗೆ ನಮ್ಮ ಒಂದು ಲ್ಯಾಬಿಗೆ 1 ಕೆಜಿ ಮಣ್ಣು ಸಾಕು. ಸೊ ಅದಕ್ಕೆ ನಾನು ಏನ್ ಮಾಡ್ತೀವಿ, ನಾವು ಮತ್ತೆ ಏನು ಅದನ್ನ ತಟ್ಟೆ ಆಕಾರದಲ್ಲಿ ಮಿಶ್ರಣ ಮಾಡ್ತೀವಿ ಸರ್. ಮಾಡಿ ನಂತರ ಪ್ಲಸ್ ಮಾರ್ಕ್ ಮಾಡಿದಾಗ ಮತ್ತೆ ನಮ್ಗೆ ವಿರುದ್ಧ ದಿಕ್ಕಿಂದ ಮಣ್ಣು ತಗೊಳ್ತೀವಿ, ಮತ್ತೆ ಉಳಿದು ಚೆಲ್ಲ ಹಾಕ್ತೀವಿ. ಸೊ ಕೊನೆಗೆ ನಮಗೆ 1-2 ಕೆಜಿ ಮಣ್ಣು ಸಂಗ್ರಹ ಆಗ್ತದೆ. ಆ ಮಣ್ಣನ್ನ ನಾವು ನಮ್ಮ ಲ್ಯಾಬೊರೇಟರಿಗೆ ಕಳಿಸ್ಬೇಕು ಸರ್. ಈಗ ಬೆಳೆ ಇದ್ದಾಗ ರೈತರು ಈ ಮಣ್ಣಿನ ಸಂಗ್ರಹಕ್ಕೆ ಮುಂದಾಗ್ಬೋದಾ, ತಮ್ಮನ್ನು ಸಂಪರ್ಕಿಸ್ಬೋದಾ ಅಥವಾ ತೆಗಿಬೋದಾ, ಹೇಗೆ? ಈಗ ಬೆಳೆ ಇದ್ದಾಗ ನಾವು ವರ್ಷದ ಎಲ್ಲಾ ಹಂಗಾಮುಗಳಲ್ಲಿ ಮಣ್ಣು ಸಂಗ್ರಹ ಮಾಡಬಹುದು. ಅದರಲ್ಲೂ ಪ್ರಮುಖವಾಗಿ ಬೆಳೆ ಇದ್ದಾಗ 2 ಸಾಲುಗಳ ಮಧ್ಯಭಾಗದಲ್ಲಿ ನಾವು ಮಣ್ಣು ಮಾದರಿಯನ್ನ ತೆಗಿಬೇಕಾಗ್ತದೆ. ಅದರಲ್ಲಿ ಸೂಕ್ತವಾದ ಕಾಲ ಅಂದ್ರೆ ನಮ್ಮ ಮಣ್ಣು ಮಾದರಿ ಸಂಗ್ರಹಿಸಲಿಕ್ಕೆ ಬೆಳೆ ಕಟಾವಾದ ನಂತರ ಬಹಳ ಸೂಕ್ತ ಸರ್. ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳು 3 ತಿಂಗಳು ಬಹಳ ಸೂಕ್ತವಾದ ಕಾಲ ಮಣ್ಣು ಮಾದರಿ ಸಂಗ್ರಹಿಸಲಿಕ್ಕೆ. ಅದರಲ್ಲೂ ನಾವು ಇನ್ನೊಂದು ಅಂಶ ಗಮನದಲ್ಲಿಟ್ಬೇಕು, ಯಾವ್ದೇ ರೀತಿಯಾದಂತಹ ಗೊಬ್ಬರ ಹಾಕ್ಬಾರ್ದು ಸರ್. ಎಂಡಿ ಗೊಬ್ಬರ ಆಗಿರ್ಬೋದು, FOM ಆಗಿರ್ಬೋದು, ಕಾಂಪೋಸ್ಟ್ ಗೊಬ್ಬರ ಭೂಮಿಗೆ ನಾಲ್ಕು ವರ್ಷದ ಮೊದಲೇ ನಾವು ಅದನ್ನ ಮಣ್ಣು ಮಾದರಿ ಸಂಗ್ರಹಿಸ್ತೀವಿ. ಒಂದ್ ವೇಳೆ ಯಾವ್ದಾದ್ರು ರೈತರು ನಾನು ಮಣ್ಣು ಚೆಲ್ ಬಿಟ್ಟಿದ್ದೆ ಅಂದ್ರೆ ಮೂರು ತಿಂಗಳ ಆದ ನಂತರ ಮಣ್ಣು ಮಾದರಿ ಸಂಗ್ರಹಿಸ್ತೀವಿ. ಮೂರು ತಿಂಗಳ ನಂತರ ಗೊಬ್ಬರ ಹಾಕಿದ್ರೆ ಗೊಬ್ಬರ ಏನಾದ್ರೂ ಹಾಕಿದ್ರೆ ಹೌದು ಸರ್ ಹೌದು, ಮೂರು ತಿಂಗಳ ನಂತರ ಅದನ್ನ ನಾವು ಮಣ್ಣು ಮಾದರಿಯನ್ನ ಹೊಲದಿಂದ ತೆಗೆದು. ಈಗ ಮಣ್ಣು ಮಾದರಿ ಸಂಗ್ರಹಿಸಲಿಕ್ಕೆ ಬೇಕಾಗುವಂತ ಸಲಕರಣೆಗಳು ಏನು ಬಳಸ್ತೀರಾ? ಇಲ್ಲಿ ನಮಗೆ ಸಲಕರಣೆಗಳು ಅಂದ್ರೆ ನಮ್ಮ ಮನೆಯಲ್ಲೇ ಆಲ್ಮೋಸ್ಟ್ ಎಲ್ಲ ಸಿಗ್ತದೆ ಸರ್, ಎಲ್ಲ ರೈತ ಬಾಂಧವರ ಮನೆಯಲ್ಲಿ ಇರ್ತವೆ. ಒಂದು ಪುಟ್ಟಿ ಅಂತೀವಿ, ಮತ್ತೆ ಸಲಿಕೆ, ಗುದಲಿ, ಆಮೇಲೆ ಬಟ್ಟೆ ಚೀಲ ಇದ್ರೆ ಬಹಳ ಒಳ್ಳೆ ಸರ್ ಮಣ್ಣು ಸಂಗ್ರಹಿಸಿಕೊಳ್ಳಿಕ್ಕೆ. ಒಂದು ಬಕೆಟ್, ಯಾಕಂದ್ರೆ ನಾವು ಹೊಲದ ಒಂದು ಎಲ್ಲ ಕಡೆ ಅಡ್ಡಾಡ್ಕೊಂಡು ಕಲೆಕ್ಟ್ ಮಾಡಿದ ಮಣ್ಣು ಬಕೆಟ್ ನಲ್ಲಿ ಹಾಕೊಳ್ಳಕ್ ತುಂಬಾ ಈಜಿ ಆಗ್ತದೆ. ಪ್ಲಾಸ್ಟಿಕ್ ಬಕೆಟ್ ಇದ್ರೆ ಇವುಗಳ ಸಲಕರಣೆಗಳು ಸಾಕು, ನಾವು ಅದನ್ನ ಉಪಯೋಗಿಸ್ಬೋದು ಸರ್. ಸರ್, ಈಗ ಮಣ್ಣು ಮಿಶ್ರಣ ಪದ್ಧತಿ ಈಗಾಗ್ಲೇ ಹೇಳಿದ್ರಿ ಈಗೆಲ್ಲ, ಅಂದ್ರೆ ಮಣ್ಣನ್ನ ಹೇಗೆ ಸಂಗ್ರಹಿಸಬೇಕು, ಅದನ್ನ ಹೇಗೆ ಮಿಶ್ರಣ ಮಾಡ್ಕೊಳ್ಬೇಕು, ಮತ್ತೆ ಅದನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀವು ತೆಗೆದುಕೊಂಡು ಹೋಗ್ತೀರಿ ಲ್ಯಾಬ್ಗೆ, ಅಲ್ಲಿರಾಗಿದೆ. ಇದ್ರ ಒಟ್ಟಿಗೆ ರೈತರ ಸಾವಿರ ಇರತಕ್ಕಂತ ಚೀಟಿ ಏನಾದ್ರೂ ಹಂಚ್ತೀರಾ ಅಥವಾ ನೀವೇನ್ ಅವ್ರಿಗೆ ಕೋಡಿಂಗ್ ಮಾಡ್ತೀರಿ ಅಂತ? ಹೌದು, ಇಲ್ಲಿ ಇನ್ನೊಂದೇನಪ್ಪಾ ಸರ್ ಅಂದ್ರೆ ಆ ರೀತಿ ಕಲೆಕ್ಟ್ ಮಾಡಿದ ಮಣ್ಣನ್ನ ರೈತ ಬಾಂಧವರು ಮೊದಲೇದಾಗಿ ಅವರ ಒಂದು ರೈತರ ಹೆಸರನ್ನು ನಮೂದಿಸಬೇಕು. ರೈತನ ಹೆಸರಾದ್ಮೇಲೆ ಅವರ ಗ್ರಾಮ, ಆಮೇಲೆ ಅವರು ಒಂದು ಆರ್ ಎಸ್ ಕೆ ಬರ್ತಕ್ಕಂತ ರೈತ ಸಂಪರ್ಕ ಕೇಂದ್ರ ಅಥವಾ ಹೋಬಳಿ ಬಂದಿರ್ತಲ್ಲ ಹೋಬಳಿ, ಆಮೇಲೆ ತಾಲೂಕು, ಅವ್ರು ಯಾವ ಜಿಲ್ಲೆನವರು ಅಂತೇಳಿ ಮೆನ್ಷನ್ ಮಾಡ್ಬೇಕು. ಅದ ನಂತರ ಅವ್ರ ಸರ್ವೆ ನಂಬರ್ ಸರ್, ಪ್ರಮುಖವಾಗಿ ಅವ್ರದ್ದು ಸರ್ವೆ ನಂಬರು, ಆಮೇಲೆ ಆ ಜಮೀನಿನ ವಿಸ್ತೀರ್ಣ ಎಷ್ಟಿದೆ ಅಂತೇಳಿ ಮೆನ್ಷನ್ ಮಾಡ್ಬೇಕಾಗ್ತದೆ. ಅದಾದ್ಮೇಲೆ ಮತ್ತೆ ಅವ್ರ ಮಣ್ಣಿಂದ ಜಾತಿ ಬರೀಬೇಕು ಸರ್, ಯಾವ್ದು ಕೆಂಪ್ ಕಲರ್ ಇದೆಯೋ, ಕಪ್ಪು ಮಣ್ಣು ಇದೆಯೋ, ಬಿಳಿ ಮಣ್ಣು ಇದೆಯೋ ಅಂತೇಳಿ ಮಾಡ್ಬೇಕು. ಇನ್ನೊಂದು ಪ್ರಮುಖವಾಗಿ ಅವ್ರು ಏನಾದ್ರು ನೀರಾವರಿ ಮಾಡ್ತಾ ಇದ್ರಂದ್ರೆ ಯಾವ ನೀರಾವರಿನ ಮೂಲ ಅಂದ್ರೆ ಕೊಳವೆ ಬಾವಿ ನೀರು, ಬಾವಿನೋ, ಕಾಲುವೆ ನೀರು, ಈ ತರ ಮಾಡ್ಬೇಕು. ಮತ್ತೆ ಹಿಂದಿನ ವರ್ಷ ಯಾನ್ ಬೆಳೆ ಬೆಳೆದಿದ್ರು ಹಿಂದಿನ ವರ್ಷ ಅಂತೇಳಿ ಅದರಲ್ಲಿ ಮೆನ್ಷನ್ ಮಾಡ್ಬೇಕು. ಆಮೇಲೆ ಈ ವರ್ಷ ಈ ಹಂಗಾಮಿನಲ್ಲಿ ಬರ್ತಕ್ಕಂತ ಮುಂಗಾರು ಹಂಗಾಮಿನಲ್ಲಿ ಯಾವ ಬೆಳೆ ಬೆಳಿತೀರ ಅಂತೇಳಿ ಮೆನ್ಷನ್ ಮಾಡಿದ್ರೆ ನಾವು ಅದು ಅನುಕೂಲ ಆಗ್ತದೆ ಸರ್ ರೈತರಿಗೆ. ಮತ್ತೆ ಅಲ್ಲಿ ನಮ್ಮ ಒಂದು ಲ್ಯಾಬ್ ನಲ್ಲಿ ಸಹ ಈ ಒಂದು ಇನ್ಫಾರ್ಮೇಶನ್ ಇತ್ತಂದ್ರೆ ಅವ್ರಿಗೆ ಸೂಕ್ತವಾಗಿ ಏನೇನು ಅವ್ರ ಹಿಸ್ಟ್ರಿ ಸಿಗುತ್ತೆ ಅವ್ರ ಬೆಳೆದು, ಮತ್ತೆ ಅನಾಲಿಸಿಸ್ ಮಾಡಿದಾಗ ಅದರ ವ್ಯಾಲ್ಯೂಸ್ ನ ನೋಡಿ ಕಂಪೇರ್ ಮಾಡಿ ಅವರಿಗೆ ನಿಖರವಾಗಿ ಮಾಹಿತಿ ಕೊಡ್ಲಿಕ್ಕೆ ಅನುಕೂಲ ಆಗ್ತದೆ. ಸರ್, ಈ ಮಣ್ಣಿನ ಪರೀಕ್ಷೆ ಫಲಿತಾಂಶ ಅದರ ತಿಳುವಳಿಕೆ ರೈತರಿಗೆ ಯಾವಾಗ ತಲುಪುತ್ತೆ, ಹೇಗ್ ತಲುಪುತ್ತೆ? ರೈತರು ನಮ್ಮ ಒಂದು ಏನು ICAR ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ಪರೀಕ್ಷಾ ಒಂದು ಲ್ಯಾಬ್ ಕೊಟ್ಟಮೇಲೆ ನಾವು ಒಂದು ವಾರ ಅಥವಾ 10 ದಿವಸದಲ್ಲಿ ಅವರಿಗೆ ನಾವು ಮಣ್ಣಿನ ಪರೀಕ್ಷೆ ಫಲಿತಾಂಶವನ್ನ ಕೊಡ್ತೀವಿ ಸರ್. ಅದರ ರಿಪೋರ್ಟ್ ಅಲ್ಲಿ ಏನಿರುತ್ತದೆ ಅಂದ್ರೆ ಮಣ್ಣಿನ ರಸ್ತಾರ ಅಂತ ಇರ್ತದೆ ಸರ್. ಇದು ಬಹಳ ಪ್ರಮುಖವಾಗಿ ರೈತರಿಗೆ ಏನಪ್ಪಾ ಅಂದ್ರೆ ಮಣ್ಣಿನ ರಸ್ತಾರ ಇದು ಬಹಳ ಪ್ರಮುಖ, ಯಾಕಂದ್ರೆ ನಮ್ಮ ಮಣ್ಣು ಏನು ಉಳಿ ಮಣ್ಣಿದೆಯೋ ಅಥವಾ ಮಧ್ಯಮದಲ್ಲಿ ಸಮತ ಒಂದು ನ್ಯೂಟ್ರಲ್ ಸಾಯಿಲ್ ಅಂತ ಹೇಳ್ತೀವಿ, ಆಮೇಲೆ ಕ್ಷಾರ ಮಣ್ಣಿದೆ ಅಂತೇಳಿ ನಾವು ಈ ಮಣ್ಣಿನ ರಸ್ತಾರದಿಂದ ತಿಳ್ಕೊಳ್ತೀವಿ. ಉಳಿ ಮಣ್ಣಿತ್ತು ಅಂದ್ರೆ ನಮ್ಗೆ ಮಣ್ಣಿನ ರಸ್ತಾರ ನಾವು ಎಷ್ಟು ಪ್ರಮಾಣದ ಸುಣ್ಣವನ್ನ ಬಳಕೆ ಮಾಡಬಹುದು ಅಂತೇಳಿ ಗೊತ್ತಾಗ್ತದೆ. ಯಾಕಂದ್ರೆ ಉಳಿ ಮಣ್ಣಿದ್ದಾಗ ಕೆಲವು ಬೆಳೆಗಳು ಚೆನ್ನಾಗಿ ಬರ್ತವೆ, ಇನ್ನು ಕೆಲವು ಬೆಳೆಗಳು ಸರಿಯಾಗಿ ಬರಲ್ಲ. ಸೊ ಅವಾಗ ನಾವು ಈ ಸುಣ್ಣವನ್ನ ಬಳಕೆ ಮಾಡಿದಾಗ ನಮ್ಮ ಒಂದು ಮಣ್ಣಿನ ರಸ್ತಾರ ನ್ಯೂಟ್ರಲ್ ಬರ್ತದೆ, ಅಂದ್ರೆ ಕೆಲವನ್ನ ಎಬೋ ಬರ್ತದೆ. ಅದೇ ರೀತಿಯಾಗಿ ನಾವು ಏನಾದ್ರೂ ನಮ್ಮ ಮಣ್ಣಿನ ಗುಣಧರ್ಮ ಕ್ಷಾರ ಅಂತ ಗೊತ್ತಾಯ್ತು ಅಂದ್ರೆ ಮಣ್ಣಿನ ರಸ್ತಾರ ನಮ್ಮ ಒಂದು ಆ ಜಮೀನಿನಲ್ಲಿ ಎಷ್ಟು ಪ್ರಮಾಣದ ಈ ಒಂದು ಯಾವ್ದು ಜಿಪ್ಸಮ್ ಅನ್ನ ಬಳಕೆ ಮಾಡ್ಬೋದು ಅಂತೇಳಿ ಇದರಿಂದ ಗೊತ್ತಾಗ್ತದೆ. ಸೊ ಅದು ನಮ್ಗೆ ಬಹಳ ಪ್ರಮುಖ. ಹೆಚ್ಚು ಕ್ಷಾರವಾಗಿತ್ತು ಅಂದ್ರೆ ನಮ್ಮ ಒಂದು ಭೂಮಿ ತುಂಬಾ ಹಾಳಾಗಿದೆ, ನೀರು ತುಂಬಾ ಹಿಡಿದಿಟ್ಕೊಳ್ತದೆ, ಅಲ್ಲಿ ಹೆಚ್ಚಾಗಿ ಯಾವುದೇ ಬೆಳೆ ಬೆಳೆದ್ರು ಸರಿಯಾಗಿ ಮೊಳಕೆ ಪ್ರಮಾಣ ಬರೋದಿಲ್ಲ, ಗಿಡಗಳ ಒಂದು ಬೆಳವಣಿಗೆ ಕುಂಠಿತ ಆಗಿ ಗಿಡವು ಇಳುವರಿ ಮೇಲೆ ದುಷ್ಪರಿಣಾಮ ಬೀಳ್ತದೆ. ಸೊ ಆದ್ರಿಂದ ರಸಸಾರ ಅನ್ನೋದು ಸಹ ಬಹಳ ಇಂಪಾರ್ಟೆಂಟ್. ಸೊ ಆದ್ರಿಂದ ರೈತರಿಗೆ ನಾವು ಈ ಗುಣಧರ್ಮ ಆಮೇಲೆ ಲವಣಾಂಶ ಅಂತೇಳಿ ಮಾಡ್ತೀವಿ. ಇದರಲ್ಲಾಗಿ ಲವಣಾಂಶ ಲೆಸ್ ದನ್ 1 dg/m² ಬಂತು ಅಂದ್ರೆ ಆ ಭೂಮಿನಲ್ಲಿ ಎಲ್ಲಾ ಬೆಳೆಯು ಚೆನ್ನಾಗಿ ಬರ್ತದೆ. ಅದು ಏನಾದ್ರೂ ನಮ್ಮ ಒಂದು ಲವಣಾಂಶ 3 dg/m² ಬಂತು ಅಂದ್ರೆ ಆ ಒಂದು ಜಮೀನಿನಲ್ಲಿ ಹೆಚ್ಚು ಲವಣಾಂಶದಿಂದ ಕೂಡಿರ್ತದೆ, ಸೌಳಾಗಿರ್ತದೆ ಭೂಮಿ. ಸೊ ಅಲ್ಲಿ ಅವಾಗ ನಮ್ಗೆ ಯಾವ್ಯಾವ ಮಾಡಬಹುದು ಅನ್ನೋದು ನಾವು ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಥಿಂಕ್ ಮಾಡಬಹುದು. ಇದು ನಾವು ರೈತರಿಗೆ ಬಹಳ ಪ್ರಮುಖ ಸರ್ ಲವಣಾಂಶದ ಮೇಲೆ ಅವ್ರ ಜಮೀನಿನಲ್ಲಿ ನಮ್ ಭೂಮಿ ಯಾವ ರೀತಿ ಆರೋಗ್ಯವಾಗಿದೆ ಅನ್ನಂತೇಳಿ. ಅದೇ ರೀತಿಯಾಗಿ ನಾವು ಸಾವಯವ ಇಂಗಾಲ ಅಂತೇಳಿ ಟೆಸ್ಟ್ ಮಾಡ್ತಿದ್ದಾರೆ. ಆ ಸಾವಯವ ಇಂಗಾಲ ಅಂತಂದ್ರೆ ಆ ಮಣ್ಣಿನಲ್ಲಿ ಆ ಸಾವಯವ ಇಂಗಾಲ ಹೆಚ್ಚು ಪ್ರಮಾಣದಲ್ಲಿದ್ರೆ ಬಹಳ ಒಳ್ಳೆ ಸರ್. ನಮ್ಮ ಬಾಡಿನಲ್ಲಿ ಯಾವ ರೀತಿಯಾಗಿ ರಕ್ತದ ಒಂದು ಕಣ ಹೆಚ್ಚಿಗೆ ಇದ್ದಷ್ಟು ನಮ್ಗೆ ಆರೋಗ್ಯವಾಗಿರ್ತೀವೋ ಅದೇ ರೀತಿಯಾಗಿ ಈ ಸಾವಯವ ಇಂಗಾಲ ಭೂಮಿನಲ್ಲಿ 0.75% ಬಂತು ಅಂದ್ರೆ ಒಳ್ಳೆ ಉತ್ತಮವಾದ ಒಂದು ಮಣ್ಣು ಅಂತ ಹೇಳಿ. ಅದೇನಾದ್ರೂ 0.05% ಬಂತು ಅಂದ್ರೆ ನಮ್ಮ ಭೂಮಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಅವಾಗ ನಾವು ಹೆಚ್ಚು ನಿರ್ವಹಣೆ ಮಾಡ್ಲಿಕ್ಕೆ ಹೆಚ್ಚು ಗಮನ ಕೊಡ್ಬೇಕಾಗ್ತದೆ ಸರ್. ಇದೊಂದು ನಾವು ಟೆಸ್ಟ್ ಮಾಡಿದಾಗ ನಮ್ಮ ಭೂಮಿದು ಏನಿದೆ ಅಂತ ನಾವು ರೈತರಿಗೆ ಗೊತ್ತಾಗ್ತದೆ. ಸೊ ಅದೇ ರೀತಿಯಾಗಿ ದೊರೆಯುವ ಸಹಜನಕ ಅಂತ ಹೇಳಿ ನಾವು ಅದನ್ನ ನಾವು ಯೂಜುವಲ್ ಆಗಿ ಯೂರಿಯಾದ ಮುಖಾಂತರ ಕೊಡ್ತೀವಿ. ಅದು ಎಷ್ಟಿದೆ ಅಂತೇಳಿ ನಮಗೆ ತಿಳಿಸ್ತೇವೆ. ನಮ್ಗೆ ಮೋರ್ ದನ್ 280 kg ಇತ್ತು ಅಂದ್ರೆ ಬಹಳ ಉತ್ತಮವಾದ ಒಂದು ಅಂಶ ಇದೆ ಅಂತ ಸಾರಜನಕದ ಅಂಶ. ಅದಕ್ಕಿಂತ ಕಡಿಮೆ ಬಂತು ಅಂದ್ರೆ ನಮ್ಮ ಭೂಮಿ ಸಾರಜನಕದ ಅಂಶ ಕೊರತೆ ಆಗಿದೆ. ಮುಂದಿನ ಬೆಳೆ ಬೆಳಿಬೇಕಾದ್ರೆ ನಾವು ಗಮನವನ್ನು ಕೊಡ್ಬೇಕಾಗ್ತದೆ. ಅದೇ ರೀತಿಯಾಗಿ ಈ ದೊರೆಯುವ ರಂಜಕ ಅಂತ ಹೇಳಿ ನಾವು ಟೆಸ್ಟ್ ಮಾಡ್ತೀವಿ. ಮತ್ತೆ ಅದು ಇರ್ತದೆ ಸರ್, ನಾವು ಲೆಸ್ ದನ್ 9 kg ಪ್ರತಿ ಎಕರೆಗೆ ಇತ್ತು ಅಂದ್ರೆ ಅದು ತುಂಬಾ ಕಡಿಮೆ ಇದೆ ಅಂತ ಹೇಳಿ ಅರ್ಥ ಸರ್. ಸೊ ಒಂದ್ ವೇಳೆ ಅದು ಮೋರ್ ದನ್ 22 kg ಇತ್ತು ಅಂದ್ರೆ ಅದು ಪರ ಎಕರೆಗೆ ಹೆಚ್ಚಿದೆ ಅಂತ ಅರ್ಥ. ಈಗ ನಾವು ಲೆಸ್ ದನ್ 9 kg ಕಡಿಮೆ ಬಂತು ನಮ್ಮ ರಿಪೋರ್ಟ್ ಅಲ್ಲಿ ಅಂದ್ರೆ ನಾವು ರಂಜಕ ಅಂದ್ರೆ ಈ DAP ಮುಖಾಂತರ, ಸಿಂಗಲ್ ಸೂಪರ್ ಫಾಸ್ಫೇಟ್ ಮುಖಾಂತರ ಅಥವಾ ಕಾಂಪ್ಲೆಕ್ಸ್ ಮುಖಾಂತರ ಒಂದು ರಂಜಕ ಗೊಬ್ಬರವನ್ನು ಒದಗಿಸ್ಬೇಕಾಗ್ತದೆ. ಒಂದ್ ವೇಳೆ ನಾವು ಅದು ನ್ಯೂಟ್ರಲ್ ಆಗಿತ್ತು ಮಧ್ಯದಲ್ಲಿ ಇತ್ತು ಅಂದ್ರೆ ನಮ್ಮ ಒಂದು ನಿರ್ವಹಣೆಯಲ್ಲಿ ಏನೇನು ಕ್ರಮಗಳನ್ನ ತಿಳಿಸಬಹುದು ಅನ್ನೋದು ಅದ್ರ ಮೇಲೆ ಗೊತ್ತಾಗ್ತದೆ. ಸೊ ಅದು ಇದನ್ನ ಬಹಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ದೊರೆಯುವ ರಂಜಕ ನಾವು ಬೆಳೆಗಳ ಮೇಲೆ ಬಹಳ ಒಳ್ಳೆ ಒಂದಿದೆ. ಯಾಕಂದ್ರೆ ಈ ರಂಜಕ ನಂತರ ದೊರೆಯುವ ಪೊಟ್ಯಾಶ್ ಅಂತ ಹೇಳಿ ಮಾಡ್ತೀವಿ ಸರ್, ಮತ್ತೆ ಪರೀಕ್ಷೆ ಬರ್ತದೆ ಅದರಲ್ಲಿನೂ. ಸೊ ಇದರಲ್ಲಿ ನಮ್ಗೆ ಒಂದು ಎಕರೆ ಕನಿಷ್ಠ 50 kg ಇರ್ಬೇಕು ಸರ್ ನಮ್ ಭೂಮಿನಲ್ಲಿ. ಸೊ ಅದಕ್ಕಿಂತ ಕಡಿಮೆ 50 kg ಕಡಿಮೆ ಇತ್ತು ಅಂದ್ರೆ ನಮ್ ಭೂಮಿ ಬಹಳ ಪೊಟ್ಯಾಶಿಯಂ ಅಂಶ ಕಡಿಮೆ ಇದೆ ಅಂತ ಹೇಳಿ. ಅದಕ್ಕೆ ನಮ್ಗೆ ಮಿನಿಮಮ್ ಎಷ್ಟು ಇರ್ಬೇಕು ಅಂದ್ರೆ ನಾವು ಮೋರ್ ದನ್ 120 kg ಪ್ರತಿ ಎಕರೆಗೆ ಇರ್ಬೇಕು ಸರ್ ಅಷ್ಟು ಒಂದು ಪೊಟ್ಯಾಶಿಯಂ. ಅವಾಗ ನಮ್ಗೆ ಬಹಳ ಅದು ನಮ್ಮ ಭೂಮಿ ಚೆಲ್ಲೋ. ಅದೇ ರೀತಿ ನಾವು ಸೆಕೆಂಡರಿ ನ್ಯೂಟ್ರಿಯಂಟ್ಸ್ ಅಂತ ಹೇಳಿ ಗಂಧಕ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅನ್ನ ಮಾಡ್ತೀವಿ. ಅದನ್ನು ನಮ್ಮ ಒಂದು ಫಲಿತಾಂಶದಲ್ಲಿ ಏನೇನು ದೊಡ್ಡ ಗುಣಧರ್ಮ, ಅದೇ ರೀತಿ ಲಘು ಪೋಷಕಾಂಶಗಳನ್ನ ನಾವು ಮಾಡ್ತೀವಿ. ಇವುಗಳ ಒಂದು ಆಧಾರದಲ್ಲಿ ನಾವೇನ್ ಮಾಡಬೇಕು ಬಳಸ್ತೀವಿ. ನಾವು ಇನ್ನೊಂದು ತಿಳ್ಕೋಬೇಕು ಸರ್, ನಮ್ ಮಣ್ಣು ಪರೀಕ್ಷೆನಲ್ಲಿ ನಮ್ದು ಎಲ್ಲಾ ಅಂಶಗಳು ಕಡಿಮೆ ಇದ್ದಾಗ ನಾವು ಯಾವ ಗೊಬ್ಬರ ಕೊಡ್ತೀವಿ ಅದು 25% ಹೆಚ್ಚಿಗೆ ಹಾಕ್ಬೇಕಾಗ್ತದೆ ಗೊಬ್ಬರವನ್ನ. ನಮ್ಮ ಭೂಮಿಯ ಫಲಿತಾಂಶಗಳಲ್ಲಿ ಲೋ ಕಡಿಮೆ ಯಾವ್ದು ಮೆನ್ಷನ್ ಮಾಡಿರ್ತೀವಿ ಅಂತಹ ಓಕೆ 25% ಹೆಚ್ಚಿಗೆ ನಾವು ಕೊಡಬೇಕಾದ್ರೆ ಗೊಬ್ಬರವನ್ನ ಬಳಕೆ ಮಾಡ್ಬೇಕಾಗ್ತದೆ. ಒಂದ್ ವೇಳೆ ನಮ್ಮ ಒಂದು ರಿಪೋರ್ಟ್ ಅಲ್ಲಿ ಯಾವ ಅಂಶ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿರ್ತೀವಿ ಅಂತಹ ಪೋಷಕಾಂಶವನ್ನು ಕೊಡ್ಬೇಕಾದ್ರೆ 25% ಗೊಬ್ಬರವನ್ನ ಕಡಿಮೆ ಮಾಡಿ ಬೆಳೆಗಳಿಗೆ ಕೊಡ್ಬೇಕು. ಸೊ ಅವಾಗ ಏನಾಗ್ತದೆ, ಸಮತೋಲಿತ ಗೊಬ್ಬರ ಕೊಟ್ಟಂಗ ನಮ್ಮದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗೊಬ್ಬರ ವೇಸ್ಟ್ ಆಗಲ್ಲ. ಇದರಿಂದ ರೈತರಿಗೆ ನಮ್ಗೆ ನಮ್ಮ ಒಂದು ಫರ್ಟಿಲೈಜರ್ ಕಾಸ್ಟ್ ಅನ್ನ ನಾವು ಉಳಿತಾಯ ಮಾಡಬಹುದು. ಹಾ ಸರ್, ಜೊತೆಗೆ ನಮ್ಮ ಮಣ್ಣಿನ ಆರೋಗ್ಯವನ್ನ ಸಮತೋಲಿತವಾಗಿ ಇಟ್ಕೊಳ್ಳಿಕ್ಕೆ ಬಹಳ ಅನುಕೂಲ ಆಗ್ತದೆ ಇದರಿಂದ. ಸರ್, ಈಗ ಸರಳವಾಗಿ ಹೇಳೋದಾದ್ರೆ ನಮ್ಮ ರೈತರಿಗೆ ನಮ್ಮ ದೇಹದ ಆರೋಗ್ಯ ಹೇಗೆಯೋ ಹಾಗೆ ಮಣ್ಣಿನ ಆರೋಗ್ಯ ಮುಖ್ಯ. ನಮಗೆ ಏನಾದ್ರೂ ಕಾಯಿಲೆ ಕಸಲೆಗಳು ಅಂತ ಬಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಬ್ಲಡ್ ಟೆಸ್ಟ್ ಮಾಡಿಸಿ, ಯೂರಿನ್ ಟೆಸ್ಟ್ ಮಾಡಿಸಿ, ಅದು ಟೆಸ್ಟ್ ಮಾಡಿಸಿ ಅಂತ. ಅದರಲ್ಲಿ ಏನ್ ಕೊರತೆ ಇದೆ ಅನ್ನೋದ್ರ ಮೇಲೆ ನಮಗೆ ಔಷಧ ಉಪಚಾರಗಳನ್ನ, ಆಹಾರ ಕ್ರಮಗಳನ್ನ ಬದಲಾವಣೆ ಮಾಡಬೇಕಾಗಿರ್ತಕ್ಕಂಥ ಆಹಾರ ಕ್ರಮಗಳ ಬಗ್ಗೆ ಹೇಳ್ತಾರೆ. ಸೊ ಇವತ್ತು ಮಣ್ಣಿನ ಆರೋಗ್ಯವು ಸಹಿತ ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ನಮ್ಗೆ ವಿವರಿಸಿಕೊಟ್ರಿ. ನನಗೆ ಇನ್ನೊಂದು ಪ್ರಶ್ನೆ ನಮ್ಮ ರೈತರ ಪರವಾಗಿ ಏನು ಅಂದ್ರೆ, ಈ ಮಣ್ಣಿನ ಪರೀಕ್ಷೆ ಫಲಿತಾಂಶ ತಿಳುವಳಿಕೆಯ ಮಾಹಿತಿಗಳೆಲ್ಲವೂ ಸಹಿತ ಮುದ್ರಣ ರೂಪದಲ್ಲಿ ಕೊಡ್ತಿರೋ, ಹೇಗೆ ಸರ್ ನೀವು? ನಾವು ಹೌದು ಸರ್, ಎಲ್ಲಾ ಶಿಫಾರಸುಗಳನ್ನ ಮುದ್ರಣದಲ್ಲಿ ನಾವು ಮೆನ್ಷನ್ ಮಾಡಿ ಅದರ ಕಂಪ್ಲೀಟ್ ರಿಪೋರ್ಟ್ ಕೊಡ್ತೀವಿ. ನಾವು ಅಲ್ಲಿ ರಿಪೋರ್ಟ್ ಬರೀಬೇಕಾದ್ರೆ ನಾವು ಪ್ರತಿಯೊಂದು ಅಂಶವನ್ನ ಮೆನ್ಷನ್ ಮಾಡಿ ಮುಂದೆ ಯಾವ ಬೆಳೆಯನ್ನ ನಾವು, ಅವ್ರು ನಾನು ಹೇಳಿದ್ನಲ್ಲ ರೈತರು ಇನ್ಫಾರ್ಮೇಶನ್ ಶೀಟ್ ಅಲ್ಲೇನೆ ಈ ಒಂದು ಸೀಸನ್ ಅಲ್ಲಿ ಯಾವ ಬೆಳೆ ಬೆಳೀತೀನಿ ಅಂತ ಹೇಳಿರ್ತಾರಲ್ಲ, ಆ ಬೆಳೆಗೆ ಆ ಫಲಿತಾಂಶ ಏನ್ ಬೇಕು ಅಂತೇಳಿ ನಾವು ಎಲ್ಲಾ ಗೊಬ್ಬರಗಳನ್ನ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿ ರೈತನಿಗೆ ಕೊಡ್ತೀವಿ. ಸೊ ಇಷ್ಟಿಷ್ಟು ಗೊಬ್ಬರಗಳು ನಿಮ್ಮ ಬೆಳೆಗೆ ಇಷ್ಟ ಹಾಕ್ಬಹುದು ಅಂತೇಳಿ ನಾವು ಅದನ್ನ ಕೊಟ್ಟಾಗ ಅವರು ಈ ಒಂದು ಶಿಫಾರಸಿನ ಪ್ರಕಾರನೇ ಗೊಬ್ಬರಗಳನ್ನ ಹಾಕಿದ್ರೆ ಬಹಳ ಉತ್ತಮ ಸರ್. ಈಗ ಒಂದು ವೇಳೆ ಒಬ್ಬ ರೈತ ಈ ಬಾರಿ ಮಣ್ಣು ಪರೀಕ್ಷೆಗೆ ಒಯ್ದಾಗ ಒಂದು ಬೆಳೆಯನ್ನ ನಿರ್ಧಾರ ಮಾಡಿರ್ತಾನೆ, ಮಣ್ಣು ಪರೀಕ್ಷೆ ಮಾಡಿ ಶಿಫಾರಸು ಮಾಡಿ ಕೊಟ್ಟಿರ್ತೀರಿ, ಅದೇ ಪ್ರಕಾರ ಬೆಳೆದ ಅಂತ ಇಟ್ಕೊಳ್ಳಿ, ಮತ್ತೆ ಮುಂದಿನ ಬಾರಿ ಬೆಳೆ ಪರಿವರ್ತನೆ ಮಾಡ್ತಾರೆ, ಆಗ ಯಾವ ರೀತಿ ಮಾರ್ಗಗಳ ಅನುಸರಿಸಬೇಕು ಅವ್ರು? ಮತ್ತೆ ಮಣ್ಣು ಪರೀಕ್ಷೆ ಮುಂದಾಗ್ಬೇಕು ಸಾಕು ಹೇಗೆ? ಇಲ್ಲ, ಇದರಲ್ಲಿ ಒಂದಿದೆ ಸರ್, ನೀರಾವರಿ ಪ್ರದೇಶ ಇತ್ತು ಅಂದ್ರೆ ಮೂರು ಬೆಳೆ ತೆಗೆದ ನಂತರ, ಯಾವುದೇ ಬೆಳೆ ಆಗಿರ್ಲಿ, ಮೂರು ಬೆಳೆ ತೆಗೆದ ನಂತರ ಅವರು ಮತ್ತೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ಇಲ್ಲೇ ನೀರಾವರಿ ಪ್ರದೇಶ ಆದ್ರೆ ಈ ಕುಷ್ಕಿ ಬೇಸಾಯ ಮಾಡ್ತಾ ಇದ್ರೆ ಅವರು 2 ವರ್ಷ ಆದ್ಮೇಲೆ ನಮ್ಗೆ ಮತ್ತೆ ಮಣ್ಣು ಪರೀಕ್ಷೆ ಮಾಡಿ ಯಾವುದೇ ಬೆಳೆಯನ್ನ ಬೆಳಿಬೋದು. ಅಂದ್ರೆ ರೈತರು 2 ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆಗೆ ಮುಂದಾಗ್ಬೇಕು ಅಂತೀರಿ? ಹೌದು ಸರ್, ಕುಷ್ಕಿ ಜಮೀನಿನಲ್ಲಿ ಕೃಷಿ ಮಾಡ್ತಾ ಇರತಕ್ಕಂಥವ್ರು ಪ್ರತಿ 2 ವರ್ಷಕ್ಕೊಮ್ಮೆ ಅವರು ಮಣ್ಣಿನ ಪರೀಕ್ಷೆಗೆ ಮುಂದಾಗ್ಬೇಕು. ನೀರಾವರಿ ಪ್ರದೇಶದಲ್ಲಿ ಕೃಷಿ ಮಾಡ್ತಾ ಇರ್ತಕ್ಕಂತ ರೈತರು 3 ವರ್ಷಕ್ಕೊಮ್ಮೆ ಮಣ್ಣಿನ ಪರೀಕ್ಷೆಗೆ ಮುಂದಾಗಬೇಕು. ಸರ್, ಇದು ಸಾಮಾನ್ಯ ರೈತರಿಗೆ ಇದರ ಖರ್ಚು ವೆಚ್ಚಗಳು ಆಗ್ತದ ಅಥವಾ ಇದು ಸರ್ಕಾರದಿಂದ ಉಚಿತವಾಗಿ ನಡೀತದ, ಯಾವ ಹಂತದಲ್ಲಿ ಇದೆಲ್ಲ ಆಗ್ತದೆ? ಇದು ನಮ್ಮ ಒಂದು ICR ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ನಾವು ಬಹಳ ಕಡಿಮೆ ರೇಟಿನಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡ್ತೀವಿ ಸರ್. ಹೇಗೆ ಸರ್? ನಾವು ಹೇಗೆ ಅಂದ್ರೆ 200 ರೂಪಾಯಿ ತಗೊಳ್ತೀವಿ ಸರ್. ನಮ್ಮಲ್ಲಿ 200 ರೂಪಾಯಿ ಫೀಸ್ ಇದೆ. ಸೊ ಅದರಲ್ಲಿ ನಾನು ಮಣ್ಣಿನ ರಸಾರ, ಲವಣಾಂಶ, ದೊರೀತಕ್ಕಂತ ಸಾರಜನಕ, ರಂಜಕ, ಪೊಟ್ಯಾಶ್ ಇಷ್ಟನ್ನ ನಾವು ಫಲಿತಾಂಶವನ್ನ ಕೊಡ್ತೀವಿ ಸರ್. ಸೊ ಇದಕ್ಕೆ ನಮ್ಮ ಒಂದು ಇದರಲ್ಲಿ ನಾವು 200 ರೂಪಾಯಿ ನಮ್ಮ ಯೂನಿವರ್ಸಿಟಿ ಫೀಸ್ ಅದನ್ನ ನಾವು ತಗೊಳ್ತೀವಿ. ಇದು ಲ್ಯಾಬ್ ಫೀಸ್ ಆಯ್ತು. ಇದು ಒಂದ್ ವೇಳೆ ಮಣ್ಣಿನ ಮಾದರಿಗಳನ್ನ ತೆಗೆಯುವ ವಿಧಾನಗಳು ರೈತರಿಗೆ ಗೊತ್ತಿರಲ್ಲ, ನೀವೇ ಭೇಟಿಯಾಗುವುದು ಅಥವಾ ನಿಮ್ಮಿಂದ ತರಬೇತಿ ಹೊಂದಿರತಕ್ಕಂಥವ್ರು ಭೇಟಿಯಾಗುವ ಅಗತ್ಯಗಳು ಬಂದಾಗ ಇದಕ್ಕೆ ಶುಲ್ಕಗಳು ವೆಚ್ಚ ಆಗ್ತವೆ, ಖರ್ಚು ವೆಚ್ಚಗಳು ಬರ್ತವ, ಹೇಗೆ ಅಥವಾ ರೈತರಿಗೆ ಈ ಮಾದರಿಗಳ ಬಗ್ಗೆ ತಿಳುವಳಿಕೆ ಕೊಡ್ತೀರಾ ಹೇಗೆ? ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ನಾವು ಸಾಯಿಲ್ ಹೆಲ್ತ್ ಕ್ಯಾಂಪೇನ್ ಅಂತ ಮಾಡ್ತೀವಿ, ಮಣ್ಣು ಆರೋಗ್ಯ ಪ್ರಚಾರಾಂದೋಲನ ಅಂತ ಹೇಳಿ ಪ್ರತಿ ವರ್ಷ ಮಾಡ್ತೀವಿ. ಈ ಅಂದ್ರೆ ಸೀಸನ್ ಬಂದಾಗ ಇದರಲ್ಲಿ ನಾವು ಪ್ರಮುಖವಾಗಿ ತರಬೇತಿಗಳನ್ನ ಆಯೋಜನೆ ಮಾಡ್ತೀವಿ ಸರ್. ಮಣ್ಣು ಆರೋಗ್ಯದ ಬಗ್ಗೆ ಯಾವ ರೀತಿ ಮಣ್ಣು ಮಾದರಿ ಸಂಗ್ರಹಿಸಬೇಕು, ಸಂಗ್ರಹಿಸಿದ ನಂತರ ಫಲಿತಾಂಶ ಬಂದಾಗ ನೀವು ಯಾವ ಯಾವ ಗೊಬ್ಬರಗಳನ್ನ ಹಾಕ್ಬೇಕು ಅನ್ನೋ ಒಂದು ಪೂರ್ಣವಾದ ಒಂದು ತರಬೇತಿಯನ್ನ ರೈತರಿಗೆ ನಾವು ಕೊಡ್ತೀವಿ. ಆಮೇಲೆ ಪ್ರತಿ ಹಂತದಲ್ಲೂ ನಾವು ಮಣ್ಣಿನ ಒಂದು ಆರೋಗ್ಯದ ನಿರ್ವಹಣೆ ಬಗ್ಗೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರ ವತಿಯಿಂದ ನಾವು ಯಾವಾಗ್ಲೂ ನಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ನಮ್ಮ ಆಫೀಸ್ ಇದರಲ್ಲಿ ನಾವು ಹಾಕಿರ್ತೀವಿ. ಮತ್ತೆ ನಾವು ಹೋದಂತ ಸಂದರ್ಭದಲ್ಲೂ ನಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ವಿ. ನಾವು ಎನಿ ಟೈಮ್ ಕಾಲ್ ಮಾಡಿದ್ರು ಯಾವುದೇ ನಮ್ಮ ಮಣ್ಣಿನ ಆರೋಗ್ಯದ ನಿರ್ವಹಣೆ ಬಗ್ಗೆ ನಾವು ಮಾಹಿತಿಯನ್ನ ರೈತರಿಗೆ ಒದಗಿಸ್ತೀವಿ ಸರ್. ಸರ್, ಈಗ ಮಣ್ಣಿನ ಪರೀಕ್ಷೆಯಿಂದ ರೈತರಿಗೆ ಯಾವ ರೀತಿ ಪ್ರಯೋಜನಗಳಾಗ್ತವೆ, ಮುಖ್ಯವಾದ ಪ್ರಯೋಜನಗಳು ಏನೇನಾಗುತ್ತೆ ಹೇಳಿ? ಮೊದಲನೇದಾಗಿ ಮಣ್ಣು ಪರೀಕ್ಷಾ ಪ್ರಯೋಜನಗಳು ಅಂತಂದ್ರೆ ದೋಷಯುಕ್ತ ಮಣ್ಣುಗಳನ್ನ ವರ್ಗೀಕರಿಸಿಕೊಂಡು ನಾವು ಯಾವ ರೀತಿಯಾದಂತ ನಿರ್ವಹಣಾ ಕ್ರಮಗಳನ್ನ ತೆಗೆದುಕೊಳ್ಬಹುದು ಅನ್ನೋದು ತಿಳಿತೈತೆ ಸರ್. ಆಮೇಲೆ ಮಣ್ಣು ಪರೀಕ್ಷಾ ಆಧಾರಿತವಾಗಿ ನಾವು ಶಿಫಾರಸಿನ ಗೊಬ್ಬರಗಳನ್ನ ಬಳಕೆಯಿಂದ ಉತ್ತಮ ಒಂದು ಗುಣಮಟ್ಟದ ಮತ್ತು ಅಧಿಕ ಇಳುವರಿಯನ್ನ ಪಡಿಬಹುದು ನಾವು. ಅಂದ್ರೆ ಸಮತೋಲಿತ ಗೊಬ್ಬರ ಕೊಡ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ ಇದು ಮಣ್ಣು ಪರೀಕ್ಷೆಯಿಂದ. ಮೂರನೇದು ಬೆಳೆ ನಿಗದಿತ ಅವಧಿಯಲ್ಲಿ ಕಟಾವಿಗೆ ಬರ್ತದೆ ಸರ್. ಇಲ್ಲಿ ಯಾವುದೇ ರೀತಿಯಾದಂತಹ ಪೋಷಕಾಂಶದ ಕೊರತೆ ಆಗಲ್ಲ. ಸೊ ಒಂದ್ ವೇಳೆ ಬೆಳೆ ಚೆನ್ನಾಗಿ ಬಂತಂದ್ರೆ ನಮ್ಮ ಒಂದು ಇಳುವರಿನೂ ಸಹ ಚೆನ್ನಾಗಿ ಬರ್ತದೆ ಅನ್ನೋದು ಈ ಮಣ್ಣು ಪರೀಕ್ಷೆಯಿಂದ ತಿಳಿತದೆ. ಆಮೇಲೆ ಈ ಸಮತೋಲಿತ ಗೊಬ್ಬರ ಕೊಡೋದ್ರಿಂದ ನಮಗೆ ಬರ್ತಕ್ಕಂತ ರೋಗ ಏನಾದ್ರೂ ಕೀಟ ಬಾಧೆ ಕಡಿಮೆಗೊಳಿಸ್ತದೆ. ಯಾಕಂದ್ರೆ ಸಸ್ಯವು ಚೆನ್ನಾಗಿ ಬೆಳವಣಿಗೆ ಆಗಿರೋದ್ರಿಂದ ಅವು ಏನಾದ್ರೂ ಬಂದ್ರೂ ಸಹ ಒಂದು ತಡೆದುಕೊಂಡು ಅದು ತತ್ಕೊಂಡು ಬೆಳೀತದೆ. ಸೊ ಹಂಗಾಗಿ ಅದು ಒಂದು ಪ್ರಯೋಜನ ಆಗ್ತದೆ, ಬೆಳೆ ಚೆನ್ನಾಗಿ ಬರ್ತದೆ ಅವುಗಳನ್ನ ರೆಸಿಸ್ಟೆಂಟ್ ಮಾಡ್ಕೊಂಡು. ಆಮೇಲೆ ನಮ್ಗೆ ಒಂದೊಂದು ಪ್ರಮುಖವಾಗಿ ನಾವು ಏನೇ ಒಂದು ಸಾಮಗ್ರಿಗಳು ಅಂತ ಹೇಳ್ತೀವಿ, ಉತ್ತಮ ತಳಿಗಳು, ಆಮೇಲೆ ಏನ್ ನಾವು ಅದಕ್ಕೆ ಉಪಯೋಗಿಸ್ತಕ್ಕಂಥ ಸಸ್ಯ ಸಂರಕ್ಷಣೆ ಆಗಿರ್ಬೋದು, ಬೇರೆ ಬೇರೆ ಅವುಗಳೆಲ್ಲ ಉಪಯೋಗ ಆಗ್ತದೆ. ನಮ್ಮ ಶ್ರಮ ಉಳಿತಾ ಇದೆ ಅಲ್ಲಿ ಇದರಿಂದ ಪ್ರಮುಖವಾಗಿ. ಆಮೇಲೆ ಬೆಳೆಗಳ ಸೂಕ್ತವಾಗಿ ಆಯ್ಕೆ ಮಾಡ್ಕೋಬೇಕು ಸರ್, ಯಾವ ಬೆಳೆ ಚೆನ್ನಾಗಿ ಬರ್ತದೆ ಭೂಮಿನಲ್ಲಿ ಅಂತೇಳಿ. ಆಮೇಲೆ ಅದಕ್ಕೆ ನಿರ್ವಹಣಾ ಕ್ರಮಗಳನ್ನ ನಾವು ಏನೇನು ಕೈಗೊಳ್ಬಹುದು ಅನ್ನೋದ್ರ ಬಗ್ಗೆ ಒಂದು ಮಣ್ಣು ಪರೀಕ್ಷೆ ಮುಖಾಂತರ ನಮ್ಗೆ ಪ್ರಯೋಜನ ಇದೆ ಸರ್. ಸರ್, ಈಗ ನೀವು ಒಬ್ಬ ವಿಜ್ಞಾನಿಗಳಾಗಿ ನಮ್ಮ ರೈತರ, ಗ್ರಾಮೀಣ ಭಾಗದ ರೈತರ ಮನೋಸ್ಥಿತಿಯನ್ನ ಗಮನಿಸಿ ಹೇಳೋದಾದ್ರೆ, ಈ ಮಣ್ಣು ಪರೀಕ್ಷೆ ಮಾಡುವಂತಹ ಪ್ರಮಾಣ ಅಥವಾ ಮುಂದಾಗುವ ರೈತರ ಪ್ರಮಾಣ ಎಷ್ಟು ಮಟ್ಟಿಗೆ ಬೆಳೆದಿದೆ, ಈ ತಿಳುವಳಿಕೆ ಎಷ್ಟು ಪ್ರಮಾಣದಲ್ಲಿದೆ ಅಂತ ಪ್ರಶ್ನೆ. ಈಗ ನಿಮ್ಮ ಒಂದು ಇದ್ರ ಪ್ರಕಾರ ಆದ್ರೆ ಸರ್, ರೈತರಿಗೆ ಇನ್ನೂ ನಾವು ಇಲಾಖೆಯಿಂದಾಗ್ಲಿ, ಕೃಷಿ ಇಲಾಖೆಯಿಂದ ಆಗಿರ್ಬೋದು, ನಾವು ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ಆದ್ರೂ ಸಾಕಷ್ಟು ಮಾಹಿತಿ ಹೇಳಿದ್ರು ಸಹ ರೈತರು ಇನ್ನೂ ಈ ಪ್ರೋಗ್ರೆಸಿವ್ ಫಾರ್ಮರ್ ಅನ್ನೋರಿಗೆ ಮಾತ್ರ ಮಾಹಿತಿ ಚೆನ್ನಾಗಿದೆ ಸರ್. ಈ ಹಳ್ಳಿ ಗ್ರಾಮೀಣದಲ್ಲಿ ಇನ್ನೂ ಸ್ವಲ್ಪ ರೈತರಿಗೆ ಬೇಕು, ಇದು ಅವೇರ್ನೆಸ್ ಬೇಕಾಗ್ತದೆ. ಯಾಕಂದ್ರೆ ಅವ್ರು ಯಾರು ಮುಂದೆ ಬಂದು ಬಹಳ ನೆಗ್ಲೆಕ್ಟ್ ಇದೆ. ಇಷ್ಟು ದೊಡ್ಡ ಜಮೀನ್ ಇರ್ತದೆ, 5 ಎಕರೆ 6 ಎಕರೆ, ಒಂದ್ ಬರೀ ನಾವು 1 kg ಮಣ್ಣಿಂದ ಏನ್ ಅವ್ರು ತಿಳಿಸ್ತಾರೆ ಅನ್ನೋ ಒಂದು ನಿರ್ದಾಕ್ಷಿಣ ಒಂದು ಮನೋಭಾವ ರೈತರಲ್ಲಿ ಬೆಳೆದಿದೆ. ಬಟ್ ಇದು ಹೋಗ್ಬೇಕು ಸರ್. ಹಂಗಾಗಿ ರೈತರಿಗೆ ಒಂದು ಶೇಕಡ ನನ್ನ ಒಂದು ಅನುಭವದಲ್ಲಿ 30-40% ಅವೇರ್ನೆಸ್ ಇದೆ ಮಣ್ಣು ಪರೀಕ್ಷೆ ಬಗ್ಗೆ. ಇನ್ನೂ ಹೆಚ್ಚಿಗೆ ಹೋದಷ್ಟು ಬಹಳ ಅನುಕೂಲ ರೈತರಿಗೆ. ಒಂದ್ಸರಿ ಮಣ್ಣು ಪರೀಕ್ಷೆ ಮಾಡಿದ್ರೆ ಅವರು ಈ ಗೊಬ್ಬರ, ನಾವು ಇತ್ತೀಚೆಗೆ ನೀವು ಕೇಳಿದ್ವಿ, ನಾವು ರೈತ ಬಾಂಧವರು ಒಂದು ಬ್ಯಾಗ್ DAP 1,700 ರೂಪಾಯಿ ಅಂತ ಅನೌನ್ಸ್ ಆಗಿತ್ತು. ಅಲ್ಲಿ ನಾವು ನಮ್ ಭೂಮಿನಲ್ಲಿ ಏನಾದ್ರೂ ರಂಜಕದ ಅಂಶ ಇತ್ತು ಅಂದ್ರೆ ಅವ್ರು ಒಂದು ಬ್ಯಾಗ್ DAP ಹಾಕೋದನ್ನ ಕಡಿಮೆ ಮಾಡಬಹುದು. ಅಲ್ಲಿ ನಿಮ್ಗೆ ಹಣ ಉಳಿತಾಯ ಆಗ್ತದೆ ಅಲ್ಲಿ. ಈ ರೀತಿ ವಿಚಾರ ಮಾಡ್ಬೇಕು. ಕೆಲವು ರೈತರಿಗೆ ಏನಿದೆ ಸರ್, PH ಮೇಲೆನೆ ನಮ್ಮ ಭೂಮಿಯ ಫಲವತ್ತತೆ ತಿಳಿತದೆ, ನಮ್ ಭೂಮಿ ಯಾವ ಬೆಳೆ ಚೆನ್ನಾಗಿ ಬರ್ತದೆ ಅಂತ ಹೇಳಿ. ಸೊ ಅದ್ರಿಂದ ನಮ್ಮ ಗುಣಧರ್ಮಗಳು, ನಮ್ ಬಾಡಿ ನಾವು ಪರೀಕ್ಷೆ ಮಾಡಿಸ್ಕೊಳ್ತೀವಿ. ಆಮೇಲೆ ನಾವು ಪರೀಕ್ಷೆ ಮಾಡಿದ್ಮೇಲೆ ನಮ್ಗೆ ಏನು ಕೊರತೆ ಇದೆ ನನ್ನ ಬಾಡಿನಲ್ಲಿ ಅಂದ್ಮೇಲೆ ನಾವು ಮುಂದಿನ ಒಂದು ಹಂತದಲ್ಲಿ ಅದಕ್ಕೆ ಹೆಚ್ಚು ಜಾಗೃತವಾಗಿ ನಾವು ಇರ್ತೀವಿ. ಅದೇ ರೀತಿ ನಮ್ಮ ಮಣ್ಣಿನ ಒಂದು ಪರೀಕ್ಷೆ ಮಾಡಿದ್ಮೇಲೆ ನಮ್ಮ ಹೊಲದ ಗುಣಧರ್ಮ ತಿಳ್ಕೊಂಡು ನಾವು ಅದಕ್ಕೆ ಕ್ರಮಗಳನ್ನ ಕೈಗೊಳ್ತಾ ಹೋದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ರೈತನಿಗೆ ಒಂದು ಫಸಲಿನ ಇಳುವರಿನಲ್ಲಿ ಕಡಿಮೆ ಆಗೋದಿಲ್ಲ. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಣ್ಣಿನ ಆರೋಗ್ಯ ಮತ್ತೆ ಬೆಳೆಯ ಇಳುವರಿನೂ ಸಹ ನಾವು ಉತ್ತಮವಾಗಿ ತಗೊಳ್ತಾ ಹೋಗ್ಬೋದು ಸರ್ ಈ ಮಣ್ಣು ಪರೀಕ್ಷೆ. ಹೌದು, ಇದು ನೇರವಾಗಿ ಮನುಷ್ಯನ ಆರೋಗ್ಯದ ಮೇಲೂ ಸಹಿತ ಪರಿಣಾಮ ಬೀರುತ್ತೆ. ಉತ್ತಮ ಬೆಳೆ, ಉತ್ತಮ ಗುಣಮಟ್ಟದ ಬೆಳೆ ಬಂತು ಅಂದ್ರೆ ಅವನು ಅದನ್ನೇ ಸೇವಿಸ್ತಾನೆ, ಆ ಆಹಾರ ಬೆಳೆಗಳನ್ನೇ ಸೇವನೆ ಮಾಡೋದ್ರಿಂದ ತನ್ನ ಕುಟುಂಬದ ಆರೋಗ್ಯವು ಸಹಿತ ಚೆನ್ನಾಗಿರ್ತದೆ. ಹೌದು, ಈಗ ನಾನು ಹೇಳಿದೆ ನಿಮ್ಮೊಂದು ಬೆಳೆ ಬರ್ಬೇಕಾದ್ರೆ 17 ಪೌಷ್ಟಿಕಾಂಶಗಳು ಬೇಕು, ಅದರಲ್ಲಿ ನಮ್ಗೆ 11 ಪೌಷ್ಟಿಕಾಂಶಗಳು ಕೊರತೆ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಸಾರಜನಕ ಕೊರತೆ ಆಗಿದೆ, ರಂಜಕ ಕೊರತೆ ಆಗಿದೆ, ಪೊಟ್ಯಾಶ್ ಕೊರತೆ ಆಗಿದೆ ಸರ್, ಪ್ರಮುಖವಾಗಿ ಲಘು ಪೌಷ್ಟಿಕಾಂಶ ಆದಂತಹ ಇದು ಸತುವಿನ ಕೊರತೆ ಆಗಿದೆ, ಆಮೇಲೆ ನಮ್ಗೆ ಬೋರಾನ್ ಕೊರತೆ ಆಗಿದೆ. ಇದೇ ರೀತಿಯಾಗಿ ಗಂಧಕದ ಅಂಶ, ಎಣ್ಣೆ ಅಂಶ ಹೆಚ್ಚಿಗೆ ಮಾಡ್ತಕ್ಕಂತ ಗಂಧಕದ ಅಂಶ ಕಡಿಮೆ ಆಗಿದೆ. ಹಿಂಗೆ ಇದೆ ಬೇರೆ ಬೇರೆ ಪೌಷ್ಟಿಕಾಂಶಗಳು ಸಹ ಕೊರತೆ ಆಗಿರೋದ್ರಿಂದ ಇವು ಆಹಾರದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತವೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ. ಸೊ ಆದ್ರಿಂದ ಇವುಗಳು ನಾವು ಟೆಸ್ಟ್ ಮಾಡಿದಾಗೇನೆ ಗೊತ್ತಾಗ್ತದೆ ನಮ್ಮ ಭೂಮಿನಲ್ಲಿ ಯಾವ ಪೌಷ್ಟಿಕಾಂಶ ಕೊರತೆ ಆಗಿದೆ ಅಂತ ಹೇಳಿ ತಿಳಿತದೆ. ರೈತರು ಬಹಳ ಅಗತ್ಯವಾಗಿ ಮಣ್ಣಿನ ಪರೀಕ್ಷೆಗೆ ಮುಂದಾಗಬೇಕು ಅಂತ ನಾನು ತಮ್ಮ ತಂಡದ ಪರವಾಗಿ ಮತ್ತು ನಮ್ಮ ರೈತರಲ್ಲೂ ಸಹಿತ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ತಮ್ಮ ಬದುಕಿಗಾಗಿ, ತಮ್ಮ ಸುಸ್ಥಿರ ಬದುಕಿಗಾಗಿ ಮಣ್ಣಿನ ಪರೀಕ್ಷೆಯನ್ನ ಮಾಡ್ಕೊಳ್ಳಿಕ್ಕೆ ರೈತರು ಮುಂದಾಗಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ರವಿ ಎಸ್ ಅವರವರು ಮಣ್ಣು ವಿಜ್ಞಾನ ವಿಭಾಗದಲ್ಲಿ ವಿಜ್ಞಾನಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಬಳ್ಳಾರಿ ಹಗರಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಸರ್, ಈಗ ನಿಮ್ಮನ್ನ ಸಂಪರ್ಕಿಸಿ ನಮ್ಮ ರೈತರು ಯಾವುದೇ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಬೇಕು ಅನ್ನೋದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆ ಬಹಳ ಅಗತ್ಯ ಇರ್ತದೆ. ನೀವು ನಮ್ಮ ರೈತರಿಗೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಕೊಡ್ತೀರಾ ಸರ್? ಹಾ ಸರ್, ಅಗತ್ಯವಾಗಿ ಸರ್. ನನ್ನ ನಂಬರು 9 4 8 9 9 6 7 1 7. ರೈತರೇ ಕೇಳಿದ್ರಲ್ಲ, ರವಿ ಎಸ್ ಸಾರ್ ಅವರ, ಇವರು ಮಣ್ಣು ವಿಜ್ಞಾನ ವಿಭಾಗದ ವಿಜ್ಞಾನಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಗ್ರಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. ಇವರ ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ಬರೆದುಕೊಳ್ಳಿ, 9 4 4 8 9 9 6 7 1 7. ಈ ದೂರವಾಣಿಗೆ ಕರೆ ಮಾಡಿ ನಿಮ್ಮ ಸಂಶಯಗಳನ್ನ ಅವರ ಮುಂದೆ ವ್ಯಕ್ತಪಡಿಸಿ ಸಾಧ್ಯವಾದಷ್ಟು ಅವರನ್ನ ಭೇಟಿಯಾಗಿ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಸರ್, ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಣ್ಣು ಪರೀಕ್ಷೆಯ ಮಾದರಿ ಸಂಗ್ರಹಿಸುವ ವಿಧಾನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ರಿ. ಇದೆಲ್ಲದೂ ಸಹಿತ ನಮ್ಮ ಕೇಳುಗ ರೈತರಿಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ಕೊಳ್ತಾ ನಿಮ್ಗೆ ಹೃತ್ಪೂರ್ವಕವಾಗಿರತಕ್ಕಂತ ಧನ್ಯವಾದಗಳು ಸರ್. ಇದುವರೆಗೆ ಮಣ್ಣು ಪರೀಕ್ಷೆಗೆ ಮಾದರಿಗಳ ಸಂಗ್ರಹಣೆ ಮತ್ತು ಮಹತ್ವ ಈ ಕುರಿತು ಮಣ್ಣು ವಿಜ್ಞಾನಿ ಡಾ ರವಿ ಎಸ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶನವನ್ನು ನಡೆಸಿಕೊಟ್ಟವರು ಸೋಮೇಶ್ ಎಂ ಉಪ್ಪಾರ್. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇನೆ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬಾ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 155-267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-2521-5253. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 km/L ಬೊಂಬ ಮೈಲೇಜ್ ನೊಂದಿಗೆ 48,000 ರೂಪಾಯಿವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಇಂದೇ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ಪ್ರಕಟಣೆಗಳನ್ನು ಕೇಳಿದ್ರಿ. ಈಗ ಕೇಳಿ ರೈತರಿಗೆ ಸಲಹೆ. ರೈತ ಬಾಂಧವರಿಗೆ ನಮಸ್ಕಾರಗಳು. ಹೈನುಗಾರಿಕೆ ಮಾಡ್ತಕ್ಕಂತಹ ರೈತ ಬಾಂಧವರು ಬಹಳ ಮುಖ್ಯವಾಗಿ ತಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನ ಗುಣಮಟ್ಟದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಅವರ ಕರ್ತವ್ಯ. ಕಾರಣ ನಮ್ಮ ಭಾರತ ದೇಶ ಏನಿದೆ, ಪ್ರಪಂಚದಲ್ಲೇ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ದೇಶ.